ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕಾನೂನು ಬಾಹಿರ ದತ್ತು ಸ್ವೀಕಾರ ಶಿಕ್ಷಾರ್ಹ ಅಪರಾಧ. ದತ್ತು ಪಡೆಯುವುದು ಒಂದು ಕಾನೂನು ಪ್ರಕ್ರಿಯೆಯಾಗಿದ್ದು, ಜೈವಿಕ ಪೋಷಕರಲ್ಲದವರು ಕಾನೂನುಬದ್ಧವಾಗಿ ಮಗುವನ್ನು ದತ್ತು ಪಡೆದು ಎಲ್ಲಾ ರೀತಿಯಿಂದಲೂ ಮಗುವಿಗೆ ತಂದೆ ತಾಯಿಗಳಾಗುತ್ತಾರೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ವಿಶೇಷ ಪಾಲನಾ ಯೋಜನೆಯ ಅಡಿಯಲ್ಲಿ HIV ಸೋಂಕಿತ ಮತ್ತು ಬಾಧಿತ ಮಕ್ಕಳ ಪೋಷಣೆಗಾಗಿ ಮಾಸಿಕ 1,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ಕಾನೂನು ಸಹಾಯ ಮತ್ತು ಸಲಹೆ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಜನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ, ಅಥವಾ ನಿಮ್ಮ ಸಮೀಪದ CSC ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಬನ್ನಿ ಈಗ ಸಾವಯವ ಬೆಲ್ಲದ ತಯಾರಿಕೆ ಕುರಿತ ಸಂದರ್ಶನವನ್ನ ಕೇಳೋಣ. ರೈತ ಬಾಂಧವರೇ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಪಾಂಡವಪುರ ತಾಲೂಕು ಕಸಬಾ ಹೋಬಳಿಯ ಸ್ಯಾದನಹಳ್ಳಿಯ ಕೃಷಿಕ ದಂಪತಿಗಳಾದ ಸಿ ಚದುವರಾಜು ಹಾಗೂ ಶ್ರೀಮತಿ ಸುಮಿತ್ರಾ ಅವರು. ಚದುವರಾಜ್ ಅವರೇ ಹಾಗೂ ಸುಮಿತ್ರಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಪ್ರಮುಖವಾಗಿ ನಾವಿವತ್ತು ಚದುವರಾಜ್ ಅವರನ್ನ ಅವರ ಗ್ರಾಮಕ್ಕೆ ಬಂದು ಮಾತಾಡಿಸಬೇಕಾದ ಉದ್ದೇಶ ಅವರ ಸಂಪೂರ್ಣ ಸಾವಯವ ಕೃಷಿಯ ಬದುಕಿನ ಅನುಭವಗಳನ್ನು ತಿಳ್ಕೊಳ್ಳೋದಕ್ಕಾಗಿ. ಎಷ್ಟು ವಯಸ್ಸು ಚದುವರಾಜ್ ಅವರೇ? ನಮಗೆ 58 ವರ್ಷ. ಕೃಷಿ ಕುಟುಂಬದ ಹಿನ್ನೆಲೆನ ಹೇಗೆ ಹೇಳಿ? ನಮ್ದು ಮೊದಲಿಂದ ಕೃಷಿ ಕುಟುಂಬ, ಈಗ 4 ವರ್ಷದಿಂದ ನೈಸರ್ಗಿಕ ಸಾವಯವ ಕೃಷಿಕ. ಒಟ್ಟಿನಲ್ಲಿ ನಿಮ್ಮ ಹಿನ್ನೆಲೆ ಕೃಷಿ ಕುಟುಂಬದ ಹಿನ್ನೆಲೆ. ಈಗ ಎಷ್ಟು ಎಕರೆ ಜಮೀನಿದೆ? ನಮ್ಗೊಂದು 6 ಐತೆ. 6 ಏಳು ಎಕರೆನ? 7 ಐತೆ. 6 ಎರಡು ಒಟ್ಟು ಸೇರ್ಕೊಂಡು 13 ಆಗ್ಬಿಡುತ್ತೆ. ಅದಕ್ಕೆ ಕೇಳಿದೆ. ಈಗ ಹೇಳಿ, ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನೇ ಅಳವಡಿಸಿದೀರಾ? ಹೌದು, 7 ಈಗ 4 ತೆಂಗು ಬಾಳೆ ಮಾಡಿದೀನಿ, ಇನ್ನು 3 ಕಬ್ಬು. ಕಬ್ಬನ್ನು ಸುದಾ ಎಲ್ಲ ಪ್ರತಿಯೊಂದು 7 ನಮ್ದು ಸಾವಯವ ಕೃಷಿನೇ ಮಾಡ್ತಾರೆ. ನಿಮ್ಮ ಶ್ರೀಮತಿಯವರಾದ ಸುಮಿತ್ರ ಅವ್ರನ್ನ ಮಾತಾಡ್ಸೋಣ. ಈಗ ಸಾವಯವ ಕೃಷಿಯಿಂದಾಗೆ ಮರಳಬೇಕು ಅಂದ್ಬಿಟ್ಟು, ಮೊದಲನೇದಾಗಿ ರಾಸಾಯನಿಕ ಕೃಷಿಯಿಂದ ಹೊರಗಡೆ ಬರಬೇಕು ಅಂದ್ಬಿಟ್ಟು ನಿಮ್ಮ ಪತಿಯವರಾದ ಚದುರಾಜ್ ಅವರು ಮನಸ್ಸು ಮಾಡ್ತಾರೆ. ನಿಮ್ಮ ಹತ್ರ ಏನಾದ್ರು ಹೀಗೆ ಮಾಡೋಣ ಅಂತ ಹೇಳಿದ್ರ ಅವಾಗ? ಅವ್ರ ಬಿಟ್ಟದ್ದೇ ಅದು ಹೇಳಿದ್ರು, ಆದ್ರೆ ಅವ್ರ ಮಾಡೋದು ಮಾಡ್ತಾರೆ, ಅವರೇ ಮಾಡಿದ್ರು. ಅರೆ, ನಿಮ್ಮ ಹತ್ರ ನೀವು ಅವ್ರಿಗೆ ಬೇಡ ಅಂತ ಏನ್ ಹೇಳಿಲ್ಲ? ಅವ್ರು ಮಾಡ್ಲಿ ಅಂತ. ಸಾವಯವ ಕೃಷಿಗೆ ಮರಳಬೇಕು ಅಂದ್ಬಿಟ್ಟು ರಾಸಾಯನಿಕ ಕೃಷಿಯನ್ನ ಬಿಡಬೇಕು ಅಂತ ಹೇಳಿದ್ರಲ್ಲ, ಅದು ನಿಮ್ಗೆ ಯಾಕೆ ಪ್ರೇರೇಪಣೆ ನೀಡ್ತು ಹೇಳಿ. ಈಗ ಏನಾಗಿದೆ ಅಂತಂದ್ರೆ, ಕ್ರಿಮಿನಾಶಕ ಇದರಿಂದಾಗಿ ಭೂಮಿ ಎಲ್ಲ ಫುಲ್ಲು ಬರಡಾಗಿ ನಮ್ಮ ಮಣ್ಣೆಲ್ಲ ನಶಿಸ್ತದೆ. ಆ ದಿಸೆಯಿಂದ ಭೂಮಿನೂ ಉಳಿಬೇಕು, ಜೊತೆಗೆ ನಮ್ಮ ತಿನ್ನುವಂಥ ಆಹಾರ ಪದಾರ್ಥ ಸಾಮಾಜಿಕ ಎಲ್ರಿಗೂ ಒಳ್ಳೆ ಆಹಾರ ಸಿಗಲಿ ಅನ್ನೋ ಉದ್ದೇಶದಿಂದನೂ ಸಾವಯವ ಕೃಷಿ ಮಾಡ್ತಾರದು. ಅಲ್ಲ, ನಿಮಗೆ ಈ ಮಾಡಬೇಕು ಅಂತ ಮನಸ್ಸು ಯಾಕೆ ಬಂತು ಮೊದಲು? ರಾಸಾಯನಿಕ ಕೃಷಿಯಲ್ಲಿ ಹೇಗೋ ಒಂದು ಒಳ್ಳೆ ಆದಾಯ ಮಾಡ್ಕೊಂಡು ಹೋಗ್ತಿದ್ರೆ, ಒಳ್ಳೆ ದುಡ್ಡು ಕಾಸು ನೋಡ್ತಿದ್ರೆ, ಇದ್ದಕ್ಕಿದ್ದಾಗೆ ಸಾವಯವದ ಕಡೆ ಮರಳಬೇಕು ಅಂತ ನಿಮಗೆ ಮನಸ್ಸು ಬಂದಿದೆ ಯಾಕೆ? ಮನಸ್ಸು ಅಂತಂದ್ರೆ, ಈಗ ಹಿಂದೆ ನಮ್ಮ ದಿವಂಗತ ಪುಟ್ಟಣ್ಣಯ್ಯನವರು ಸುಭಾಷ್ ಹೊಳೆಕರ್ನ ಕರ್ಕೊಂಡ್ಬಂದು ಇಲ್ಲೆಲ್ಲ ಶಿಬಿರ ಮಾಡಿಸಿ ಹೋಬಳಿ ಮಟ್ಟದಲ್ಲೆಲ್ಲ ಮಾಡಿ ಭೂಮಿ ಉಳಿಲಿ, ದೇಶಕ್ಕೆ ಅನ್ನ ಒಳ್ಳೆ ಅನ್ನ ಸಿಕ್ಕಲಿ ಅಂತೇಳಿ ಯೂಟ್ಯೂಬ್ ಮಾಡಿದರು. ಅದನ್ನ ನೋಡಿ ನಾವು ಯಾಕೆ ಮಾಡಬಾರ್ದು? ನಾವು ಮಾಡಿದ್ರೆ ನಮ್ಮಿಂದ ಇನ್ನೊಂದು 10 ಜನ ಕಲಿತಾರೆ. ದೇಶಕ್ಕೆ ಒಳ್ಳೆ ಆಹಾರ ಕ್ರಿಮಿನಾಶ ಇಲ್ಲದೆ ನಾವು ಆಹಾರ ಸಿಗ್ತದೆ ಅನ್ನೋ ದೃಷ್ಟಿಯಿಂದ, ಮತ್ತು ನಮ್ಮ ಭೂಮಿನೂ ಉಳಿತದೆ ಅನ್ನೋ ದೃಷ್ಟಿಯಿಂದ ನಾನು ಸಾವಯವಕ್ಕೆ ಹೊರಟಿರೋದು. ಪ್ರಮುಖವಾದ ಪ್ರಶ್ನೆ ಅಂದರೆ, ಯಾವುದೇ ರೈತರು ಏನೇ ಬೆಳೆ ಬೆಳೆದರೂ ಕೂಡ ಒಂದು ಆಹಾರಕ್ಕಾಗಿ ಬೆಳ್ಕೊಳ್ತಾರೆ, ಅದ ನಂತರ ಬೆಳೆಯೋದು ಲಾಭಕ್ಕಾಗಿ, ಹಣಕ್ಕಾಗಿ, ಹಣ ಗಳಿಸ್ಬೇಕು, ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡಬೇಕು ಅನ್ನೋದಕ್ಕೇ ಬೇರೆ ಬೇರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದು. ರಾಸಾಯನಿಕ ಕೃಷಿಯನ್ನು ಮಾಡಿದಾಗ ಉತ್ತಮವಾದ ಆದಾಯವನ್ನು, ಹೆಚ್ಚು ಫಸಲನ್ನು ಪಡೆಯುವಂಥ ಒಂದು ಅನುಭವ ಇದ್ದೇ ಇರುತ್ತೆ. ಸಾವಯವ ಕೃಷಿ ಪದ್ಧತಿಗೆ ಮರಳಬೇಕು ಅಂತ ಹೇಳಿದಾಗ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ, ನಿಮ್ಮ ಆದಾಯಕ್ಕೆ ಸ್ವಲ್ಪ ಹೊಡೆತ ಬಿದ್ದೇ ಬೀಳುತ್ತೆ. ನಿಮಗೆ ಈ ರೀತಿ ಏನಾದರೂ ಅನುಭವ ಆಯಿತಾ ಮೊದಲು ಮೊದಲು? ಮೊದಲು ಮೊದಲು ಆಯಿತು. ಸ್ಟಾರ್ಟಿಂಗ್ ಪಾಯಿಂಟು ನಾನೀಗ 1 12 ಟನ್ ಕಬ್ಬು ಬೆಳೆದೆ. ಬಟ್ ನಾವು 60 70 ರೂಪಾಯಿ ಬೆಲ್ಲ ಮಾರ್ತೀವಿ, ನಷ್ಟನೇ ಆಯಿತು 1 ಬಟ್. 2 22 ಟನ್ ಆಯಿತು, 3 32 ಟನ್ ಆಯಿತು, ಈಗ 38 40 ರೀಚ್ ಆಯ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಸ್ವಲ್ಪ ಪ್ರಾಬ್ಲಮ್ಮೇ, ನಂತರ ಅಂತ ಹೋಯ್ತಾ ಹೋಯ್ತಾ ಅಜಸ್ಟ್ ಪ್ರಾಬ್ಲಮ್ ಆಗಲ್ಲ. ನೀವು ಒಂದೇ ಬಾರಿ ಇಡೀ 7 ಎಕರೆಯನ್ನು ಕೂಡ ಸಾವಯವ ಕೃಷಿಗೆ ಅಳವಡಿಸಿದ್ರ? ಒಂದೇ ಸಾರಿ ಅಳವಡಿಸ್ತೇವೆ. ಒಂದೇ ಸರಿ ಅಂದ್ರೆ ತೆಂಗು ಬಾಳೆ ಅಲ್ವಾ ಅಡಿಕೆ ಅಲ್ಲ, ಆ ದೇಶದಿಂದ ಮಾಡ್ಕೊಂಡು ಆಮೇಲೆ ಕಬ್ಬು ಸ್ಟಾರ್ಟ್ ಮಾಡೋದು. ತೆಂಗು ಬಾಳೆ ಅಡಿಕೆ ಎಷ್ಟು ವರ್ಷದಿಂದ ಹಾಕಿದ್ರೆ ಎಷ್ಟು ವರ್ಷದ ಮರ ಇದಾವೆ? ತೆಂಗು ನೆಟ್ಟ ಅಲ್ಲೇ 12 ವರ್ಷ ಆಯ್ತು, ಈಗ ಅಡಿಕೆ ನೆಟ್ಟ 2 ವರ್ಷ 3 ವರ್ಷ ಆಯ್ತು. ಮಧ್ಯೆ ಬಾಳೆ, ಬಾಳೆ ಮುಂಚೆದು ಬೆಳೀತಾ ಇದ್ರಿ? ಮಧ್ಯೆ ಸೆಂಟರ್ ಪಾಯಿಂಟ್ ಅಂತರ ಬೇಸಾಯ ಅಂತರ ಬೇಸಾಯ. ಈಗ ಮತ್ತೆ ಅಡಿಕೆಗೆ ಮೆಣಸು ಕುಣಸೋಣ, ಅಂದ್ರೆ ಮೆಣಸಿನ ಬಳ್ಳಿ ಹಬ್ಬಿಸ್ಬೇಕು ಅಂತ ಆಲೋಚನೆ ಆಯ್ತು. ಈಗ ಈ ಕೃಷಿಯನ್ನು ಮಾಡ್ತಾ ಇದ್ರಿ, ನಿಮ್ಗೆ ಆದಾಯ ಬರ್ತಾ ಇತ್ತಲ್ಲ ರಾಸಾಯನಿಕ ಕೃಷಿಯಲ್ಲಿ, ಹೊಸದಾಗಿ ನೀವು ಸಾವಯವ ಕೃಷಿಗೆ ಮರಳಿದಾಗ ಸ್ವಲ್ಪ ಆದಾಯದ ಕೊರತೆ ಆಯ್ತಲ್ಲ, ಅದನ್ನೆಲ್ಲ ಹೇಗೆ ಸರಿದೂಗಿಸ್ಕೊಂಡ್ರಿ? ಹೇಗಾರೆ ಏನಿಲ್ಲ, ಬೇರೆ ನಮ್ದು ಆಲ್ಟರ್ನೇಟ್ ಎಳ್ನೀರು ಕಾಯಿ ಬರ್ತಿತ್ತು, ಅದು ಅಡ್ಜಸ್ಟ್ಮೆಂಟ್ ರಿಕವರಿ ಆಯ್ತಿತ್ತು. ಈಗ ಹೇಗಿದೆ ಸಾವಯವ ಕೃಷಿಗೂ ಮತ್ತೆ ನಿಮ್ಮ ಮುಂಚೆ ಮಾಡಿದಂತಹ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಇಳುವರಿಯನ್ನ ಪಡೆಯೋದಕ್ಕೂ ಇಳುವರಿಯ ಮಟ್ಟ ಹೇಗಿದೆ ಹೇಳಿ? ಈಗ ಮೊದಲನೇ ಪಾಯಿಂಟು ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಸಾವಯವಕ್ಕೆ ಹೋದ್ರೆ. ಹೆಂಗೆ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ನಾವು ದನ ಹಳ್ಳಿ ಕರ್ ದನ ಹಿಡಿದ ಕಜಿಸಿ ಕಟ್ತೀವಿ, ತಪ್ಪೆ ಮುಡ್ತೀವಿ, ಗಂಜಾ ಮುಡ್ತೀವಿ. ಇಷ್ಟು ಫಸ್ಟ್ ಪಾಯಿಂಟ್ ಇದು. ಇದು ನಮ್ಮ ಆರೋಗ್ಯಕ್ಕೆ ಸುಗರ್ ಆಗ್ಬೋದು, ಬಿ ಪಿ ಆಗ್ಬೋದು, ಒಂದು ಅದರ ಅವಗುಣದಿಂದ ಒಂದು ನಮಗೆ ಆರೋಗ್ಯ ಚೆನ್ನಾಗಿರ್ತದೆ. ಸೆಕೆಂಡು ಭೂಮಿ ಚೆನ್ನಾಗಿರ್ತದೆ. ಆನಂತರ ಏನು ತೊಂದರೆ ಏನಿಲ್ಲ, ಆರಾಮಾಗಿ ಇದ್ದೀವಿ, ರಾಸಾಯನಿಕ ಪ್ರಾಬ್ಲಮ್ ಇಲ್ಲ, ಅವ್ರು ದುಡ್ಡು ಕೊಟ್ಟಂಗಿಲ್ಲ, 0% ಖರ್ಚು ಮಾಡ್ತೀವಿ, ಲೇಬರು ಕಳೆ ಕಣ್ಣ ಪುಟ್ಟ ಬಿಟ್ರೆ ರಾಸಾಯನಿಕ ಸಮಸ್ಯೆ ಇಲ್ಲ ನಮ್ಗೆ. ಈಗ ನೀವು ಸಾವಯವ ಕೃಷಿಗೆ ಹೋಗ್ಬೇಕಂತ ಮನಸ್ಸು ಮಾಡಿ ಅದಕ್ಕೆ ಪದ್ಧತಿಯನ್ನು ಅಳವಡಿಸ್ಕೊಂಡ್ಮೇಲೆ ಬೇರೆ ರಾಸಾಯನಿಕ ಪದ್ಧತಿಯ ಯಾವುದೇ ಔಷಧಿಗಳಾಗ್ಬೋದು ಗೊಬ್ಬರಗಳನ್ನಾಗೋದು ನೀವು ಕೊಂಡಕ್ಕೆ ಹೋಗ್ಲೇ ಇಲ್ವಾ? ಇಲ್ಲ, ಹೋಗಿಲ್ಲ. ಅದ್ರ ಅವಶ್ಯಕತೆ ಬೇಕಿಲ್ಲ, ಯಾಕೆಂದ್ರೆ ಈ ನಾವು ಸಾವಯವಕ್ಕೆ ಹೋಗ್ಬಿಟ್ಟು ಕ್ರಿಮಿನಾಶಕ್ಕೆ ಹೋದ್ರೆ ಪ್ರಯೋಜನ ಬರ್ತೋ, ಮಾಡ್ಲೇಬಾರ್ದು. ಈಗ ನೈಸರ್ಗಿಕ ಮತ್ತೆ ಸಾವಯವ ಅಂತ ಹೇಳ್ತಾ ಇದ್ರೆ ಏನು ನೈಸರ್ಗಿಕ ಪದ್ಧತಿ ಅಂದ್ರೆ ಏನು, ಸಾವಯವ ಪದ್ಧತಿ ಅಂದ್ರೆ ಏನು, ಸ್ವಲ್ಪ ಬಿಡಿಸಿ ಹೇಳಿ. ನೈಸರ್ಗಿಕ ಪದ್ಧತಿ ಅಂತಂದ್ರೆ ಈಗ ಎಲೆ ಮಾಮೂಲಿ ಎಲೆ ಗೊಬ್ಬರ ಮಾಡೋದು, ಈ ಜೀವಾಮೃತ ಮಾಡೋದು, ಇದು ದನಿನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ, ಇದರಿಂದ ಮಾಡೋದ್ರಿಂದ ನಮ್ಗೆ ನೈಸರ್ಗಿಕವಾಗಿ ಅಂತ ಇದು ಬರೋದು. ನಿಸರ್ಗದಲ್ಲಿ ದೊರೆತಕ್ಕಂತಹ ಅವಯವಗಳನ್ನ ಬಳಸಿ ನಾವು ಔಷಧಿ ಮಾಡೋದು, ಗೊಬ್ಬರ ಮಾಡೋದು, ಹಾಗೆ. ಮತ್ತೆ ಸಾವಯವ ಅಂದ್ರೆ, ಸಾವಯವ ಅಂತಂದ್ರೆ ಆಟೋಮೆಟಿಕ್ ಸ್ವಂತ ಈಗ ಎಲೆ ಹಸಿರೆಲೆ ಭೂಮಿಗೆ ಸೇರಿಸೋ ಭೂಮಿಗೆ ಸೇರಿಸುವಂತದ್ದು. ಬೇವಿನ ಸೊಪ್ಪು, ಎಕ್ಕದ ಗಿಡ ಇವೆಲ್ಲಾನು ಎಲ್ಲ ಇದ್ ಮಾಡಿ ಅಲ್ಲೇ ಗೊಬ್ಬರ ಮಾಡಿಸಿ ಭೂಮಿಯಿಂದೇ ಭೂಮಿಗೆ ಮಾಡುವಂತದ್ದು ಕಾರ್ಯಕ್ರಮ. ಈಗ ಮೊದಲನೇದಾಗಿ ನೀವು ಸಾವಯವನ್ನ ಭೂಮಿಗೆ ಅಳವಡಿಸಬೇಕು, ನಿಮ್ಮ ಭೂಮಿಗೆ ಸಂಪೂರ್ಣ ಸಾವಯವ ಕಡೆ ಮರಳಬೇಕಂತ ಹೇಳಿದ್ರೆ ಹೇಳಿ, ನಿಮ್ಮ ಪ್ರಥಮ ಪ್ರಯತ್ನದಿಂದ ಹಿಡಿದು ಇಲ್ಲಿವರೆಗೆ ನಿಮ್ಮ ಭೂಮಿಯನ್ನ ಹೇಗೆ ಸಿದ್ಧಗೊಳಿಸ್ಕೊಂಡ್ರಿ ಸಾವಯವದ ಇವತ್ತಿನ ಹಾದಿ ಸುಗಮವಾಗಿ ನಡೆಯೋದಿಕ್ಕೆ, ಪ್ರಥಮ ಹೆಜ್ಜೆ ಹೇಗಿತ್ತು ನಿಮ್ದು ಅನ್ನೋದು ಸ್ವಲ್ಪ ವಿವರವಾಗಿ ಹೇಳ್ತಾ ಹೋಗಿ. ಈಗ ಸ್ಟಾರ್ಟಿಂಗ್ ಪಾಯಿಂಟು ನನಗೆ ಸಮಸ್ಯೆ ಇತ್ತು, ಏನು ಜಲ್ದಿ ಪಿಕಪ್ ಆಗಲ್ಲ, ರಾಸಾಯನಿಕ ಬೆಳಗ್ಗೆ ಬೆಳಕು ಇತ್ಕುವೆ ಲೇಟು, ಕಳೆ ಕ್ರಿಮಿಸ ಹೊಡೆಯಲ್ಲ, ಕಳೆ ಜಾಸ್ತಿ ಬರುತ್ತೆ, ಕಳೆ ಜಾಸ್ತಿ ಬಂದಷ್ಟು ನಮಗೆ ಬೆನಿಫಿಟ್ಟು. ಏನು ಅಂದರೆ ಅದನ್ನೇ ಕಿತ್ತಿ ಅದನ್ನೇ ಕೊಚ್ಚಿದ್ರೆ ಗೊಬ್ಬರ ಅದೇ ಸ್ಟಾರ್ಟಿಂಗ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಸ್ವಲ್ಪ ಇದಾಯ್ತು, 1 ಇಯರ್ ಕಳೆದ್ಮೇಲೆ ಅದು ಆಟೋಮೆಟಿಕ್ ಅದೇ ನಮಗೆ ಅಭಿವೃದ್ಧಿ ಆಗುತ್ತೆ. ಭೂಮಿಗೆ ಏನೇನು ಅಳವಡಿಸ್ಕೊಂಡ್ರಿ, ಏನೇನೆಲ್ಲ ಹಾಕಿದ್ರೆ ನಿಮಗೆ ಭೂಮಿಗೆ ಫಲವತ್ತಾಗಬೇಕು ಅಂತ ಹೇಳಿದ್ರೆ? ಅದೇ ಫಲವತ್ತು, ಅದೇ ಜೀವಾಮೃತ ಆಗ್ತಾವ ಮತ್ತು ಎಲೆ, ಈ ತೆಂಗಿನ ಮೊಟ್ಟೆ ಬರುತ್ತೆ, ಬಾಳೆ ಎಲೆ ಬರುತ್ತೆ, ಅಡಿಕೆ ಎಲೆ ಬರುತ್ತೆ, ಅದನ್ನೇ ಅಲ್ಲೇ ತೋಟಕ್ಕೆ ಇಂಪ್ರೂವ್ಮೆಂಟ್ಸ್ ಮಾಡೋದು, ಕಡೆ ಪೀಸ್ ಮಾಡೋದು, ಅಲ್ಲೇ ಅದು ಭೂಮಿಗೆ ಹಾಕೋದು, ಆ ಭೂಮಿ ಮಳೆ ಒಳಿ ಮತ್ತು ನೀರು ಹಾಯಿಸೋದೆಲ್ಲ ಕೊಳೀತದೆ, ಅದೇ ಭೂಮಿನೇ ಆಟೋಮೆಟಿಕ್ ಅದೇ ಚಾಲನೆ ಆಗುತ್ತೆ, ಎರೆಹುಳು ಸ್ಟಾರ್ಟ್ ಆಗುತ್ತೆ, ಎಲ್ಲ ಆಗುತ್ತೆ. ಎರೆಹುಳು ಆಟೋಮೆಟಿಕ್ ಆಗುತ್ತೆ ಅಂದರೆ ನೀವು ಹೊರಗಡೆ ತಂದು ಬಿಟ್ರೆ ಅಥವಾ ಅಲ್ಲೇ ಅಲ್ಲೇ ಸೃಷ್ಟಿ ಮಾಡೋದು? ಅಲ್ಲೇ ಲೇಟು, 1 ಇಯರ್ ತಗೋತ ಎರೆಹುಳು ಉತ್ಪತ್ತಿ ಆಗ್ಬೇಕಾರೆ, ಬಟ್ ಅಲ್ಲೇ ಉತ್ಪತ್ತಿ ಆಗುತ್ತೆ. ಈಗ ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಮ ಭೂಮಿ ನೀರಾವರಿ ಭೂಮಿನ ಇಲ್ಲ ಬೇರೆ ರೀತಿಯ ಕೊಳವೆ ಬಾವಿ ಮಾಡಿಸ್ಕೊಂಡಿದ್ದೀರಾ ಏನು ಕೇಳಲೇ ಇಲ್ಲ, ನೀರಿಗೆ ಏನು ವ್ಯವಸ್ಥೆ ಇದೆ? ನಮ್ಮದು ಏನಾಗಿದೆ ಅಂತಂದ್ರೆ ಈಗ 7 ಎಕರೆ ಭೂಮಿ ಐತೆ, 7 ಎಕರೆ ಭೂಮಿಲಿ 3 ಓಪನ್ ಬಾವಿ ಮಾಡಿದ್ದೀನಿ. ಒಂದು ಬಾವಿ ತುಂಬ್ಕತ್ತದೆ, ಅದು ಲೋಡ್ ಆದರೆ ಮಧ್ಯೆ ಸೆಂಟ್ರ್ ಮಾಡಿದ್ದೀನಿ, ಅಲ್ಲಿಂದಲ್ಲಿಗೆ ಬಾವಿ ಕೊಳವೆ ಅಲ್ಲವೇ, ಜೊತೆ ಬೋರ್ ಆಯ್ತು, ಎರಡು ತೆರೆದ ಬಾವಿ, ಲೀಕೇಜ್ ಸ್ಟೋರೇಜ್ಗೆ ತೆರೆದ ಬಾವಿ ಮಾಡ್ಕೊಂಡಿವಿ, ಅದೇ ಸಾಕು ನಮ್ಗೆ ನೀರು, ಜೊತೆ ಬೋರ್ ಆಯ್ತೆ. ಏನು ನೀರಿನ ಸಮಸ್ಯೆ, ಡ್ರೈ ಲ್ಯಾಂಡ್, ಡ್ರೈಲ್ಯಾಂಡ್ ಅಂದ್ರೆ ನೀವು ತೆರೆದ ಬಾವಿ ಕೊಳವೆ ಬಾವಿ ಎರಡು ಮಾಡ್ಕೊಂಡಿದ್ರೆ ಕಾಲುವೆ ಐತೆ ನಮ್ಗೆ ನೀರು ಚಾನಲ್ ನೀರು ಮೇಲೆಲ್ಲ ನೀರು ಹಾಸ್ತಾರೆ ಆ ದೇಶ ನಮ್ಗೆ ಓಪನ್ ಬಾವಿ ಲೋಡ್ ಆಗುತ್ತೆ ಪ್ರಾಬ್ಲಮ್ ಏನಿಲ್ಲ ನೀರಿಂದ ಏನು ಕೊರತೆ ಕೊರತೆ ಇಲ್ಲ ಅದು ಬಹಳ ಮುಖ್ಯವಾದಂಥದ್ದು ಕೃಷಿಕನಿಗೆ ಹೇಳ್ತಾ ಹೋಗಿ ಈಗ ನಂತರ ಏನ್ ಮಾಡಿದ್ರಿ ನೀವು ಹಸಿರೆಲ್ಲ ಎಲ್ಲಿಂದ ಹೊರಗಡೆಯಿಂದ ತಂದು ಸೇರಿಸ್ರ ಇಲ್ಲ ಭೂಮಿಲಿ ಇರುವಂತ ಹಸಿರೆಲ್ಲೇ ಕೊಟ್ರ ಭೂಮಿದು ಸೇರಿಸ್ತು ಹೊರಗಡೆಯಿಂದ ತಂದು ಹೊರಗಡೆಯಿಂದ ಸ್ವಲ್ಪ ತಂದು ಸೊಪ್ಪು ಸದೆಲ್ಲ ಹಾಕಿ ಎಲ್ಲ ಮಾಡಿ ಮಾಡ್ಕೊಂಡು ಸಾವಯವ ಪದ್ಧತಿಯಲ್ಲಿ ನೀವು ಒಂದು ತೆಂಗಿನ ಬೆಳೆ ಆಯಿತು ಅಡಕೆ ಆಯಿತು ಅದು ಬಿಟ್ಟು ಬೇರೆ ಏನು ಬೆಳೆಯನ್ನು ನೀವು ಪ್ರಪ್ರಥಮವಾಗಿ ಬೆಳೆದ್ರಿ ತೆಂಗೆ ಫಸ್ಟು ತೆಂಗು ಅದು ನಿರಂತರವಾಗಿರ್ತದೆ ಅಡಕೆ ಮಾಡಿದೀವಿ ಅಲ್ಪಾವಧಿ ಬೆಳೆ ಏನು ಮಾಡಿದ್ರಿ ಅಲ್ಪಾವಧಿ ಬೆಳೆ ಏನು ಮಾಡಿಲ್ಲ ತೆಂಗು ಅಡಕೆ ಮತ್ತೆ ಬೇರೆ ಏನು ಮಾಡ್ತೀರಿ ಸಾವಯವನಲ್ಲಿ ಕಬ್ಬು ಕಬ್ಬು ಮಾಡ್ತೀವಿ ಕಬ್ಬು ಕಬ್ಬೇ ನಿಮ್ಗೆ ನಿರಂತರ ಬೆಳೆ ಕಬ್ಬೇ ಮುಖ್ಯ ಬೆಳೆ ನಿಮ್ಗೆ ಕಬ್ಬು ಎರಡು ಮುಖ್ಯನ ನಮ್ಗೆ ಕಬ್ಬು ತೆಂಗು ಕಬ್ಬು ಮುಖ್ಯನ ಎರಡು ಮುಖ್ಯನ ಈಗ ಕಬ್ಬನ್ನ ಮಾಡಿ ನೀವು ಅದನ್ನ ಸಾವಯವದಲ್ಲಿ ಮಾಡಿ ಬೆಲ್ಲ ಮಾಡ್ತಾ ಇದ್ದೀರಿ ಸಾವಯವದಲ್ಲಿ ಮಾಡ್ತೀವಿ ನಮ್ದೇ ಕೃಷಿಗೈತೆ ಗಣ ಅಲೆಮನೆ ಅಲೆಮನೆ ಇದೆ ಅಲೆಮನೆ ಐತೆ ನಾವೇ ಕಟ್ಕೋತೀವಿ ತೆಂಗಳಿಗೆ ಒಂದು 10 ಟನ್ ಕಬ್ಬು ಕಟ್ಕೋತೀವಿ 10 ಟನ್ ಅಂತಂದ್ರೆ ನಮ್ಗೆ ಒಂದು ಕ್ವಿಂಟಲ್ 10 ಟನ್ಗೆ 1 ಟನ್ನು 1,200 ಕೆಜಿ ಬೆಲ್ಲ ಬರುತ್ತೆ ಅದಿನ್ನ ಒಂದು ತಿಂಗಳಲ್ಲಿ ಎಲ್ಲ ರೈತರು ಬಂದು ಅಕ್ಕಪಕ್ಕ ಹಳ್ಳಿಯರು ಅವರು ಇವರು ಎಲ್ಲ ಕಾಂಟ್ಯಾಕ್ಟ್ ಆಯ್ತಾ ಅವ್ರು ತಗ್ತಾರೆ ನಾವೇ ಇಲ್ಲೇ ತಯಾರು ಮಾಡೋದು ಮನೆ ಹತ್ರ ಮನೆ ಹತ್ರಲ್ಲೇ ಹೋಗುತ್ತೆ ಬೆಲ್ಲ ಮನೆ ಹತ್ರ ಬಂದು ತಗೊಂಡು ಮನೆ ಹತ್ರಲ್ಲೇ ಬಂದು ತಗೊಂಡು ಹೋಗ್ತಾರೆ ಕೆಲವರು ಹೊರಗಡೆ ಫೋನ್ ಕಾಂಟ್ಯಾಕ್ಟ್ ಮಾಡ್ತಾರೆ ಬಸ್ ಇಸ್ಕ ಹಾಕ್ತೀವಿ ಅವ್ರು ಎಲ್ಲಿ ಹೇಳ್ತಾರೆ ಆ ಬಸ್ಗೆ ಹಾಕ್ತೀವಿ ಅವ್ರಲ್ಲಿ ಡೆಲಿವರಿ ತಗೋತಾರೆ ಫೋನ್ ಪೇ ಗೂಗಲ್ ಪೇ ಪೇಮೆಂಟ್ ಮಾಡ್ತಾರೆ 3 ಎಕರೆನಲ್ಲಿ ನಿಮ್ಗೆ ಕಬ್ಬನ್ನು ನೆಟ್ಟಿದ್ದೀರಿ ಗಾಣ ಮಾಡ್ತಾರೆ 3 ಎಕರೆನಲ್ಲಿ ಒಂದೇ ಸರಿಗೆ ಅದು ಇಳುವರಿ ಬಂದಾಗ ಅದು ಹೆಚ್ಚು ಕಡಿಮೆ ನಮಗೆ 1-2 ತಿಂಗಳಲ್ಲಿ ನಾವು ಅದನ್ನ ಕಟಾವ್ ಮಾಡಿ ಮುಗಿಸ್ಬೇಕು ನಾವು ಕಟಾವ್ನ ಇದು ಮಾಡಿದೀವಿ ಬ್ಯಾಚ್ ಮಾಡಿದ್ವಿ ಬ್ಯಾಚ್ ಮಾಡಿದೀವಿ 3-3 ತಿಂಗಳು 3-3 ತಿಂಗಳು ಬ್ಯಾಚ್ ಮಾಡ್ಕೊಂಡಿವಿ 4 ಬ್ಯಾಚ್ ಮಾಡಿದ್ದೀವಿ 3 ಎಕರೆಲ್ಲೇ 4 ಬ್ಯಾಚ್ ಮಾಡಿದ್ದೀವಿ ಏನು ತೊಂದರೆ ಏನಿಲ್ಲ ಆಟೋಮೆಟಿಕ್ ಇದು ಕುಡಿತಾ ಇರ್ತದೆ ಇದು ಕುಳೆ ಬತ್ತಾ ಇರ್ತದೆ ಇದು ಮಾಡ್ತಾ ಇರ್ತದೆ ಅದ್ರ ಮೇಲೆ ಸ್ವಲ್ಪ ನಮ್ಗೆ ಗೊತ್ತಿರೋಂಥ 1 ಎಕರೆ 1/2 ಎಕರೆ ಮಾಡ್ಕೊಂಡಿರೋ ಇರ್ತಾರೆ ಬೇರೆಯವ್ರ ಹತ್ರ ನಾವೇ ನೋಡಿರ್ತೀವಿ ಕಣ್ಣಿಂದ ಅವ್ರೇನು ಮಾಡಿದಾಗ ನಾವು ವಾರಕ್ಕೆ ತಿಂಗಳಿಗೆ ಚೆಕ್ ಮಾಡ್ಕೋತೀವಿ ಅಂತರ್ ಕಬ್ಬನ್ನು ತಗೊಂಡು ನಾವು ಮಾಡ್ಕೋತೀವಿ ಮಾಡಿ ನೀವು ಸಾವಯವ ಪದ್ಧತಿನಲ್ಲಿ ಬೆಳೆದಂತಹ ಕಬ್ಬನ್ನು ಖರೀದಿ ಮಾಡ್ತಾರೆ ಮತ್ತೆ ಬೆಲ್ಲದ ತಯಾರಿಕೆ ಹೇಗೆ ಮಾಡ್ತೀರಿ ಅಲ್ಲಿ ಕೆಲವು ರಾಸಾಯನಿಕಗಳನ್ನು ಹಾಕಿ ಬೆಲ್ಲ ತಯಾರಿಸಬೇಕಾಗುತ್ತಲ್ಲ ಇಲ್ಲ ರಾಸಾಯನಿಕ ಹಾಕರ ಅದು ನೈಸರ್ಗಿಕ ಆಗಲ್ಲ ರಾಸಾಯನಿಕ ಬಳಸಲ್ಲ ಸುಣ್ಣವನ್ನು ಹಾಕ್ತೀವಿ ನಾವು ಸುಣ್ಣ ಬಿಟ್ರೆ ಏನೂ ಹಾಕಲ್ಲ 3 ಕಡೆ ಫಿಲ್ಟರ್ ಮಾಡ್ತೀವಿ 3 ಕಡೆ ಫಿಲ್ಟರ್ ಬಂದಂತ ಹಾಲು ಪಾಕ ಮಾಡ್ತೀವಿ ಪಾಕ ಮಾಡಿ ಬೆಲ್ಲ ಮಾಡೋದು ಬೆಲ್ಲ ಮಾಡ್ತೀವಿ ತಯಾರು ಮಾಡ್ತಾರೆ ಈಗ ನಿಮ್ಗೆ ಸಾಕಾಗಲ್ಲಪ್ಪ ಬೇಡಿಕೆ ಹೆಚ್ಚಾಗ್ಬಿಡುತ್ತೆ ನಮ್ಗೆ ಬೇಕು ಹೆಚ್ಚು ಬೆಲ್ಲ ಬೇಕು ನೀವು ಬೆಳೆದಿರ್ತಕ್ಕಂಥದ್ದು ಕಬ್ಬು ಸಾಕಾಗಲ್ಲ ಅಥವಾ ನಿಮ್ಮ ಯಾರು ನಿಮ್ಮ ಸ್ನೇಹಿತರು ಬೆಳೆದಿರ್ತಕ್ಕಂಥದ್ದು ಸಾಕಾಗಲ್ಲ ಅಂತ ಸಂದರ್ಭದಲ್ಲಿ ಹೇಗೆ ಆ ಬೇಡಿಕೆಯನ್ನು ಪೂರೈಸ್ತೀರಿ ಹೇಳಿ ಆ ರೀತಿಯಾದಾಗ ನಾವೇನ್ ಮಾಡ್ತೀವಿ ಯಾರ್ದು ಭೂಮಿ ಲೀಸ್ಗೆ ಹಾಕತ್ತೀವಿ ಭೂಮಿ ಲೀಸ್ಗೆ ಹಾಕೊಂಡು ಅಥವಾ ಇನ್ನು ನಮ್ಮ ಆ ಫ್ರೆಂಡ್ಲಿ ಎಲ್ಲೋ ಅಥವಾ ನಮ್ಮ ಸಂಬಂಧಿಕರಲ್ಲೋ ಕಬ್ಬು ಹಾಕ್ಸ್ಕೊಂಡು ನಾಟಿ ಮಾಡ್ಸ್ಕೊಂಡು ನಾವೇ ನಿಂತ್ಕೊಂಡು ಅದ್ರ ಜವಾಬ್ದಾರಿ ತಗೊಂಡು ಬೆಳೆಸ್ತೀವಿ ಬೆಳೆಸಿ ಸಪ್ಲೈ ಕೊಡ್ತೀವಿ ಸಾವಯವ ಪದ್ಧತಿಯಲ್ಲಿ ಕಬ್ಬು ಬೆಳೀತಾ ಇದ್ದೀರಲ್ಲ ಏನು 1 ಎಕರೆಗೆ ಎಷ್ಟು ಇಳುವರಿ ಪಡಿತಾ ಇದ್ದೀರಿ ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಕಡಿಮೆ 12 ಮೀಟರ್ ಬರುತ್ತೆ ಹೇಳಿದ್ರೆ ಆಮೇಲೆ ಮಾಮೂಲಿ 20-25-30-40 ಗಂಟೆ ಹೋಗ್ಬೋದು 40 ಗಂಟೆ ಹೋಗ್ಬೋದು ಇನ್ನು ಹೆಚ್ಚಿಗೆ ಬೆಳಿಬೋದು ಅಂತಾರಲ್ಲ ರಾಸಾಯನಿಕ ಪದ್ಧತಿ ಆದ್ರೆ ಈಗ ರಾಸಾಯನಿಕ ಆದ್ರೆ 70-80 ಟನ್ ಕಬ್ಬು ಬೆಳಿಬೋದು 100 ಟನ್ ಗಂಟಲೆ ಬೆಳಿಬೋದು 100 ಟನ್ ತನಕ ಬೆಳಿಬೋದು 13 ತಿಂಗಳು ಕಳೆದ್ರೆ ಬೆಳಿಬೋದು ಮತ್ತೆ ನಿಮ್ಗೆ ಭಾರಿ ನಷ್ಟದ ವ್ಯತ್ಯಾಸ ಹೆಚ್ಚಾಗುತ್ತಲ್ಲ ಏನಿಲ್ಲ ಇವತ್ತು 1 ಮೂಟೆ ಗೊಬ್ಬರ 2,000 ರೂಪಾಯಿ ನಾವೇನ್ ಹಾಕ್ತಿದೀವಿ ಜೀರೋ ಇಲ್ಲಿ ಹಳ್ಳಿಕಾರ್ ತಿಳಿ ಗಂಧ ತೊಪ್ಪೆ ಮಾಡ್ಕೊಂಡು ನಾವು ಮಾಡ್ತಾ ಇವಿ ಈಗ 1 ಎಕರೆಗೆ ಕಬ್ಬು ಬೆಳಿಬೇಕು ಅಂದ್ರೆ 30-40 ಸಾವಿರ ರೂಪಾಯಿ ಮಿಂದ್ರೆ ರಾಸಾಯನಿಕ ಬೇಕು ಅಲ್ಲಿ ಅಲ್ಲಿದಲ್ಲಿಗೆ ಅವ್ರಿಗೆ ಏನು ಪ್ರಯೋಜನ ಖರ್ಚು ಉಳಿತದೆ ಅಷ್ಟೇ ಅದು ಭೂಮಿನೂ ಹಾಳಾಯ್ತಲ್ಲ ರಾಸಾಯನಿಕ ಬಳಸ್ದಾಗ ಭೂಮಿ ಹಾಳ ಹೇಗೆ ಹಾಳಾಗುತ್ತೆ ಅಂತ ಹೇಳ್ತೀರಿ ಕ್ರಿಮಿನಾಶಕ್ಕೆ ಅದು ಡೇಂಜರಸ್ ಅದು ಅದೇ ಹೇಗೆ ಈಗ ನಿಮಗೆ ಒಳ್ಳೆ ಇಳುವರಿ ಕೊಡುತ್ತಲ್ಲ ಹೇಗೆ ಡೇಂಜರಸ್ ಇಲ್ಲ ಇಲ್ಲ ಇಲ್ಲ ಏನಾಗುತ್ತೆ ಅಂದ್ರೆ ಲಿವರ್ ಡ್ಯಾಮೇಜ್ ಮನ್ಸನ್ಗೆ ಎಣ್ಣೆ ಕುಡ್ದು ಲಿವರ್ ಡ್ಯಾಮೇಜ್ ಆಗೈತಲ್ಲ ಆ ರೀತಿ ಭೂಮಿ ಆಗ್ಬಿಡೋದು ಈಗ ಹಾಲೆ 80% ಉಂಟೋಗೈತೆ ಇನ್ನು 20% ಮಾತ್ರ ಉಳಿದೈತೆ ಭೂಮಿ ಅದು ಅದು ಡ್ಯಾಮೇಜ್ ಆಯ್ತು ಅಂದ್ರೆ ದೇಶಕ್ಕೆ ಅನ್ನಕ್ಕೆ ಕೊರತೆ ಆಗ್ಬೋದು ಮುಂದೆ ಅಂತೂ ಯಾವುದೇ ಕಾರಣಕ್ಕೂ ಇದು ತಪ್ಪುದಲ್ಲ ದೇಶಕ್ಕೆ ಅನ್ನದ ಕೊರತೆ ಯಾಕೆಂದ್ರೆ ಭೂಮಿ ಫುಲ್ ಸತ್ತೋಗೈತೆ ರಾಸಾಯನಿಕ ಕೊಳ್ತೈತೆ ಕ್ರಿಮಿನಾಶಕ ವಸಿ ಹೊಡ್ತಾರ ಒಂದು ಕಳೆ ಬತ್ತು ಅಂದ್ರೆ ಹೊಡಿತಾರೆ ಅದ್ಯಾವ್ದೋ ಏನೋ ಅದ್ಯಾವ್ದೋ ಹೆಸರು ಹೇಳ್ತಾರೆ ರೌಂಡಪ್ ಅವೆಲ್ಲ ಭೂಮಿ ಉಳಿತದ ಒಳಗಡೆ ಹುಳ ಉಳ್ತಾವ ಈ ದೇಶದಿಂದ ಏನಾಗತ್ತೆ ಅಂದ್ರೆ 80% ತಿರೋಗೈತೆ ಭೂಮಿ ಸರ್ಕಾರ ಇದ್ರ ಬಗ್ಗೆ ಆಲೋಚನೆ ಮಾಡಿ ತಕ್ಷಣ ಎಚ್ಚೆತ್ಕೊಂಡ್ರೆ ಮುಂದೆ ಪ್ರಭು ರಾಜ್ಯಕ್ಕೆ ದೇಶಕ್ಕೆ ಅನ್ನ ಸಿಗುತ್ತೆ ಇಲ್ಲ ಯಾವ್ದೇ ಕಡೆಗೆ ವಿಷಾಹಾರ ರೈತರು ಹಾಸ್ಪಿಟ್ಲ್ಗಳು ಜಾಸ್ತಿ ಬೇಕು ಇನ್ನೊಮ್ಮೆಲೆ ಯಾವುದೇ ಎಲ್ಲ ಇದಾಗುತ್ತೆ ಸರ್ಕಾರ ಮನಸ್ಸು ಮಾಡಿದ್ಕೆ ಕೃಷಿಕನಿಗೆ ಸಾವಯವದವರಿಗೆ ಸಬ್ಸಿಡಿ ರೂಪ ಕೊಡಬೇಕು. ಯಾವ ರೀತಿ ಅಂದರೆ ಈ ಒಂದು ಎಕರೆ ಕಬ್ಬಳಿಗೆ 40,000 ಸಬ್ಸಿಡಿ ಕೊಡಬೇಕು, ಒಂದು ತರಕಾರಿ ಟೊಮೆಟೊ ಮಾಡೋನಿಗೆ 20,000 ಸಬ್ಸಿಡಿ ಕೊಡಬೇಕು ಅಂದರೆ ಮಾರ್ಕೆಟಿಂಗ್ ಮಾಡಬೇಕು. ಏನು ಹಾಲನ್ ಡೈರಿ ಟೈಪಲ್ಲಿ ರೈತ ಬೆಳೆದಂಥ ಸಾವಯವ ತರಕಾರಿ ಆಗ್ಬೋದು ಏನಾಗ್ಬೋದು ಸಹಕಾರ ಸಂಘ ಡೈರಿ ಕಡೆಯಿಂದಲೇ ಊರಿಗೆ ಬಂದು ಪರ್ಚೇಸ್ ಮಾಡಬೇಕು, ಊರಿಗೆ ಬಂದು ಪರ್ಚೇಸ್ ಮಾಡಬೇಕು, ಪ್ರಮಾಣೀಕರಿಸಿದಂತಹ ಪದಾರ್ಥಗಳನ್ನ ಪರ್ಚಿಸ್ಬೇಕು, ಪೇಮೆಂಟು ಅವರೇ ಡೈರಿ ರೀತಿ ಫಿಕ್ಸ್ ಮಾಡಬೇಕು. ಏನು ಒಂದು ಕೆಜಿ ಟೊಮೆಟೊ ನಮಗೆ 30 ರೂಪಾಯಿ ಕೊಳ್ಳಿ ಸಾಕು, 100 ರೂಪಾಯಿ ಕೊಡ್ತಾರಲ್ವಾ ರೇಟ್ ಇದ್ದಾಗ, ಬಿದ್ದವ್ರು ರೋಡ್ ಎಸಿತಾರಲ್ವಾ ಬೇಡ 30 ರೂಪಾಯಿ ಕೊಳ್ಳೆ, ಅವ್ರು ಸಾಕಾ ಸಂಘಕ್ಕೆ 1 ರೂಪಾಯಿ ಮಡಿಕರ್ಲಿ, 40 ರೂಪಾಯಿ ಕೊಟ್ಟು ತಿಂತಾರೆ ಯಾರು ಪಬ್ಲಿಕ್ಸ್, ರೈತರು 30 ರೂಪಾಯಿ ಫಿಕ್ಸ್ ಮಾಡಲಿ, 30,000 ಸಬ್ಸಿಡಿ ಮಾಡಲಿ, 10 ರೂಪಾಯಿ ಕೊಡ್ತಾರಲ್ಲ ಅವರು, 10 ರೂಪಾಯಿ ಎಕ್ಸ್ಟ್ರಾ ಬರ್ತಾರಲ್ಲ ಆ ದುಡ್ಡೆ ಸಾಕು, ಅವ್ರು ಸಬ್ಸಿಡಿ ಕೊಡೋಂಥ ದುಡ್ಡು ರಿಟರ್ನ್ಸ್ ಹೋಗುತ್ತೆ ಅವ್ರಿಗೆ ಹೋಗುತ್ತೆ ಅವ್ರಿಗೆ ಹೋಗುತ್ತೆ. ವ್ಯವಸ್ಥಿತವಾದ ಮಾರುಕಟ್ಟೆ ಮಾಡಬೇಕು ಅಂತ ಹೇಳ್ತೀರಿ. ಹೌದು ಊರಲ್ಲೇ ಆಗ್ಬೇಕು, ಟೊಮಟೆ ಬೆಳಿಲಿ ಸೌತೆ ಬೆಳಿಲಿ ಏನ್ ಬರಲಿ, ಬೆಳಿಗ್ಗೆ ಸಾಯಂಕಾಲ 5 ಗಂಟೆ ಬಂದು ಆಟ ಎತ್ತಕೋಬೇಕು, ರೆಸಿಪ್ಟ್ ಕೊಡ್ಬೇಕು ಅವ್ನಿಗೆ, ಬಿಲ್ ಕೊಡ್ಬೇಕು, ಅಕೌಂಟ್ ದುಡ್ಡು ಹೋಗ್ಬೇಕು. ಆ ತರಕಾರಿ ತಾಲೂಕ್ ಲೆವೆಲ್ ಒಂದ್ ಇತ್ಕೋ ಸಂಸ್ಥೆ ಹೋಗ್ಬೇಕು, ಆ ಸಂಸ್ಥೆಯಿಂದ ತಿನ್ನುವಂತ ಗ್ರಾಹಕರಿಗೆ ಅಲ್ಲೇ ಹೋಗ್ಬೇಕು. ಈಗ ಹಾಲನ್ನ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಹಾಗೆ ತರಕಾರಿ ಮಾರುಕಟ್ಟೆ ವ್ಯವಸ್ಥೆ ಆಗ್ಬೇಕು ಅಂತ ನೀವು ಹೇಳ್ತಾರೆ. ನಾವ್ ಹೇಳ್ತಾರೆ ಆ ರೀತಿಯಾದಾಗ ಏಮೋ ಈಗ 1 ಎಕರೆ 30,000 ರೂಪಾಯಿ ಕೊಟ್ಟು ಟೊಮೆಟೊ ಸಸಿಗೆ ರೈತನ ಖುಷಿ ಬಿಡು, ಕೊನೆಗೆ ನಮ್ಗೆ ಖರ್ಚಿನ ದುಡ್ಡಾರ 30,000 ರೂಪಾಯಿ ಬತ್ತಲ್ಲ ಅಂತಾನೆ, ನಂಗೆ ನಷ್ಟ ಏನು ಆಗ್ತಾ ಇಲ್ಲ ಬಿಡುವಂತಾನೆ, ಕ್ರಿಮಿನಾಶಕ ಬಳಸಂಗಿಲ್ಲ ಆದಷ್ಟು ಅಲ್ಲಿ. ಈಗ ಒಂದು ಎಕರೆಗೆ ಉಂಟ ಒಂದ 25 ಟನ್ ಟೊಮೆಟೊ ಬೆಳಿತೀರಲ್ವಾ, 10 ಟನ್ ಬೆಳಿ ಬಿಡಿ, 30 ರೂಪಾಯಿ ರೇಟ್ ಸಿಕ್ತದ. ಹೌದು ಇಲ್ಲಿ 30 ರೂಪಾಯಿ 30,000 ಸಬ್ಸಿಡಿ ಕೊಡ್ಲಿ ನಮಗೆ, ಒಂದು ಆದಾಯದ ಗ್ಯಾರಂಟಿ ಐತಿ ಅಂದ್ರೆ ನಾವೇನಾದ್ರು ಶ್ರಮ ವಹಿಸ್ಬೋದು. ಆದಾಯದ ಗ್ಯಾರಂಟಿ ಇಲ್ಲ ಅಂದಾಗ ಶ್ರಮ ವಹಿಸೋದಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾನೆ ರೈತ. ಈಗ ಡೈರಿಲಿ ಆಗ್ಬಿಡ್ತೀವಿ, ಡೈರಿ ಪೇಮೆಂಟ್ ಮಾಡ್ತಾನೆ, ಡೈರಿ ತಗೋ 8 ಕ್ವಾರ್ಟರ್ ಹಾಕ್ತಾನೆ, 8 ಕ್ವಾರ್ಟರ್ ದಿವಸ ಮಾಡ್ತಾನೆ, ಆ ಕೆಲಸ ಇದು ಮಾಡಲಿ ರೈತನಿಗೆ ಸೊಸೈಟಿ ಮಾಡಲಿ. ಇಲ್ಲ ಇದು ಒಂದು ಉತ್ತಮವಾದ ಸಲಹೆ ಚಲುರಾಜ್ ಅವ್ರ ಕಡೆಯಿಂದ. ಈಗ ಚಲುರಾಜ್ ಅವರೇನು ಹೊಲ ಗದ್ದೆನಲ್ಲಿ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ, ಸುಮಿತ್ರಾ ಅಮ್ಮ ಅವರು ನಿಮ್ಮ ಶ್ರೀಮತಿ ಅವರು ನಿಮ್ಮ ಕಾರ್ಯ ಕೆಲಸಗಳು ಏನಿರ್ತದೆ ಮನೆಗಳಲ್ಲಿ? ಮಾಮೂಲಿ ನಾವು ಮನೆ ಕೆಲಸ ಕೃಷಿಗೆ ಸಂಬಂಧಪಟ್ಟು ಏನ್ ಮಾಡ್ತೀರಿ? ಕೃಷಿ ಅವ್ರಿಗೆ ಸ್ವಲ್ಪ ಇಲ್ಲಿ ಇದು ಮಾಡ್ತೀವಿ ಅಷ್ಟೇ. ಆಲಿ ಮನೆ ಹತ್ರ ಆದಿ ಮನೆ ಹತ್ರ ಏನ್ ಮಾಡ್ತೀರಿ ಹೇಳಿ? ಕೆಲಸ ಮಾಮೂಲಿ ಪೌಡ್ರು ಮಾಡಿದಾಗ ಒಂದ್ ರೀತಿ ತೂಕ ಮಾಡೋದು, ಪ್ಯಾಕೆಟ್ ಮಾಡೋದು, ಅವ್ ಮಾಡ್ತೀವಿ. ಅವೆಲ್ಲ ನೀವೇ ಮಾಡ್ತೀರಿ? ಅವ್ರಿಲ್ದೇ ಇದ್ದಾಗ ಮಾಮೂಲಿ ಬೀಜ ಆಳ್ಗಳು ಇರ್ತಾರಲ್ಲ ಅವ್ರ ಜೊತೆ ಮಾಡ್ತೇವೆ. ಎಲ್ಲ ಗ್ರಾಹಕರು ಬಂದು ಬೇಕು ಅಂತ ಕೇಳ್ದಾಗ ಕೊಡ್ತೀವಿ, ನೀವೇ ತೂಕ ಹಾಕಿ ಪ್ಯಾಕ್ ಮಾಡ್ಕೊಡ್ತೀವಿ. ಒಟ್ಟಿನಲ್ಲಿ ಚಲುರಾಜ್ ಅವರಿಗೆ ಬೆನ್ನೆಲುಬಾಗಿ ನೀವು ಮನೆ ಕಡೆ ಎಲ್ಲ ನಿರ್ವಹಿಸ್ಕೊಂಡು ಹೋಗ್ತೀರಿ. ಚಲುರಾಜ್ ಅವರೇ ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗೆ ಇಬ್ರು ಗಂಡು ಮಕ್ಕಳು. ಏನ್ ಮಾಡ್ತಾ ಇದಾರೆ? ಒಬ್ರು ವ್ಯವಸಾಯ ನಿಮ್ ಜೊತೆ, ಇನ್ನೊಬ್ರು ಅವರು ಮೈಸೂರು ಕಾಲೇಜಲ್ಲಿ ಅಸ್ಟೆಂಟ್ ಪ್ರೊಫೆಸರ್. ಹೌದಾ? ಓದಿಸಿದಿರಿ? ಹಾಗಾದ್ರೆ ಓದಿಸಿದ್ರಿ. ಎಲ್ಲ ಈ ಕೃಷಿ ಜೀವನದಲ್ಲೇ ನೀವು ಅವ್ರನ್ನ ವಿದ್ಯಾಭ್ಯಾಸ ಮಾಡಿಸಿದ್ವಿ. ನಿಮ್ಮ ಮಗನ ಕೃಷಿ ಸಪೋರ್ಟ್ ನಿಮ್ಗೆ ಹೇಗಿದೆ? ಚೆನ್ನಾಗಿದೆ. ಈ ಸಾವಯವ ಮಾಡೋಣ ಅಂತಂದ್ರೆ ರಾಸಾಯನಿಕ ಹೋಗೋಣ ಒಳ್ಳೆ ಆದಾಯ ಇಲ್ಲ, ಸಾವಯವಕ್ಕೆಲ್ಲ ಇಷ್ಟ ಆಗುತ್ತೆ. ಅವಂಗೂ ಅಷ್ಟೇ, ನಮ್ಮ ಕಿರಿ ಮಗ ಲೆಕ್ಚರ್ ಆಗಿದ್ರು ಸುಧಾ, ಇದ್ರ ಬಗ್ಗೆ ಸಾವಯವ ಬಗ್ಗೆ ಭಾರಿ ಇಂಟ್ರೆಸ್ಟ್ ಆಗವ್ರೆ. ಹೌದಾ? ಬಂದು ನೋಡ್ಕೊಂಡೆಲ್ಲ ಅವರೇ ಮಾಡ್ತಾರೆ. ಇವಾಗ ಹಳ್ಳಿಕಾರ ತಳಿಯ ನಾಟಿ ಹಸುಗಳನ್ನ ಸಾಕಿದ್ದೀನಿ ಅಂತ ಹೇಳಿದ್ರು, ದೇಸಿ ಹಸುಗಳನ್ನ ಎಷ್ಟು ಸಾಕಿದ್ದೀರಿ ಸದ್ಯಕ್ಕೆ? ಮೇಂಟೆನೆನ್ಸ್ ಕಷ್ಟ ಆಗ್ಬಿಟ್ಟು, ಈಗ 4-5 ಇದ್ದಾಗ 2 ಬಂದಿದ್ದೀವಿ. ಮೇಂಟೆನೆನ್ಸ್ ಏನು ಕಷ್ಟ ಆಯ್ತು? ಕಷ್ಟ ಬೇವು ತರೋರು ಎಲ್ಲ ಲೇಬರ್ ಸೇರ್ಸ್ ಕಷ್ಟ, ಹಿಂಸೆ ನಾವೇ ಮಾಡ್ಬೇಕು, ನಾವೇ ಒಂದೇ ಮಾಡಿ ಕುತ್ಕೊಂಡು ನಮ್ಗೆ ಸಮಸ್ಯೆಗಳು ಜಾಸ್ತಿ. ಆಳು ಮೂಳೆ ಎಲ್ಲ ಬೇರೆ ಕಡೆ, ನಮ್ಗೆ ನಮ್ಗೆ ಮೇಂಟೆನೆನ್ಸ್ 2,500 ಸಾಕು, ಡೈಲಿ 10 ಲೀಟರ್ ಗದ್ದಲ ಸಿಗುತ್ತೆ. ಒಂದು ಹೇಳಿ, ಈಗ ಈ ನಾಟಿ ಹಸುಗಳಿಂದ ದೇಸಿ ಹಸುಗಳಿಂದ ನಮ್ಗೆ ಸಾವಯವ ಕೃಷಿಗೆ ಸಹಾಯ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ಅದರಿಂದ ಹೇಗೆ ನೀವು ಸಾವಯವ ಕೃಷಿಗೆ ಏನೆಲ್ಲ ಉತ್ಪನ್ನಗಳನ್ನ ಮಾಡ್ಕೊಳ್ತಾ ಇದ್ದೀರಿ ಅಂತ ಸ್ವಲ್ಪ ಹೇಳಿ. ಈಗ ದೇಸಿ ಹಸುಗಳು ಅಂತಂದ್ರೆ ಈಗ ಇಲಾತಿ ಹಸುಗಳವೆ, ಅದ್ರದ್ದು ಪ್ರಯೋಜನ ಬರಲ್ಲ, ಗಂದ ಆಗ್ಬೋದು, ತೊಪ್ಪೆ ಆಗ್ಬೋದು, ಒಳ್ಳೆ ಹಾಲು ಕೊಡುತ್ತಲ್ಲ ಹಾಲು, ಅದು ಹಾಲು ಪ್ರಯೋಜನ ಅಲ್ಲ, ಅದು ಕುಡಿಯಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ಅದರಲ್ಲಿ ಯಾವ್ದಂತ ಯಾವ್ದೇ ರೀತಿ ಇದಿಲ್ಲ, ಶಕ್ತಿ ಇಲ್ಲ. ದುಡ್ಡು ಬರುತ್ತಲ್ಲ ಚೆನ್ನಾಗಿ, ದುಡ್ಡು ಬರ್ಬೋದು ಅದು ಲಾಸ್ಟ್, ಅದು ಖರ್ಚಲಿಕ್ಕೆ ಆಗಿಲ್ಲ, ಅದು 10 ಲೀಟರ್ ಹಾಲು ಕೊಟ್ರೆ 250 ರೂಪಾಯಿ ಖರ್ಚು ಬೇಕು ಡೈಲಿ ಅದಕ್ಕೆ, ಒಂದು ಆಳಿಗೆ 300 ರೂಪಾಯಿ ಬೇಕಲ್ಲ, ಒಂದು ಹಸು ಕಟ್ಕೋತ ಒಂದು ಆಳು 300 ರೂಪಾಯಿ ಕೂಲಿ, ನಮ್ಮ ಲೆಕ್ಕ ಆಳು ಮಾಡಲಿ ಮನ್ಸ ಮಾಡಲಿ ಅವ್ರು ಮಾಡಲಿ ಹೊರಗಡೆ ಮಾಡಲಿ, ಹೌದಲ್ವಾ? ಇನ್ನು ಹಳ್ಳಿ ಕರ್ತಳಿ ಏನು ಗೊತ್ತೆ, ಅದ್ರ ಹಾಲು ಎಷ್ಟು ಜನ ಕುಡ್ದಾರೆ ಹಳ್ಳಿ ಕರ್ತಳಿದು? ಕಮ್ಮಿ ಕುಡ್ದಿರೋದು, ಕುಡ್ದು ನೋಡಿದಾರ? ಯಾರು ಕುಡ್ದಿಲ್ಲ. ಇತ್ತೀಚೆಗೆ ಅಮೃತ ಕುಡ್ದಂಗೆ ಆಯ್ತದೆ, ಇದು ಮಾಡಿಲ್ಲ. ಈಗೇನು ಮಾಡ್ತಾರೆ ಅಂತಂದರೆ, ಇಡೀ ದೇಶದಲ್ಲಿ ಈಗ ಹಳ್ಳಿ ಕರ್ತಳಿ ನಶಿಸ್ತದೆ. ಯಾಕೆ ಅಂದರೆ, ಯಾವುದೇ ಬ್ಯಾಂಕ್ ಹಳ್ಳಿ ಕರ್ತಳಿಗೆ ಫುಲ್ ಲೋನ್ ಕೊಡ್ತಾರೆ, ಈ ಬರೀ ಯಾವುದು ಸೀಮೆ ಹಸು ಕೊಡ್ತಾರೆ, ಸೀಮೆ ಹಸು ಕೊಡೋದು ಪ್ರಯತ್ನ ಇಲ್ಲ. ಅದು ಹಾಲು ಹಾಲಿನ ಇಳುವರಿ ಕೊಡುತ್ತೆ, ಆದಾಯದ ಗ್ಯಾರಂಟಿ ಇದೆ ಅಂತ, ಆದಾಯದ ನಿಖರವಾದ ಆದಾಯ ಬರುತ್ತೆ ಅಂತ ಒಂದು ವ್ಯಾಪಾರದ ರೀತಿಯಲ್ಲಿ ಅದನ್ನ ನೋಡೋದು. ಹಳ್ಳಿ ಕಾರ್ದನಿಗೆ ಸರ್ಕಾರದಿಂದ ಸಬ್ಸಿಡಿ ಕೊಡ್ಬೇಕು. 50,000 ರೂಪಾಯಿ ಒಂದು ಹಸು ತಗತ್ತಿ ಅಂತಂದ್ರೆ 20,000 ಸಬ್ಸಿಡಿ ಕೊಟ್ಟು 30,000 ಲೋನ್ ಕಟ್ಟಿದ್ರೆ ಪ್ರತಿ ರೈತ ಆರ್ ಟಿ ಸಿ ಇರೋ ರೈತನಿಗೆ ಒಂದು ಹಸು ಕೊಟ್ರೆ ಹಳ್ಳಿ ಕಾರ್ ತಳಿನ. ಹಳ್ಳಿ ಕಾರ್ ತಳಿಯಿಂದ ಒಂದಲ್ಲ, ಹಳ್ಳಿ ಕಾರ್ ತಳಿ ಇದ್ದಷ್ಟು ಭೂಮಿ ಉತ್ಪತ್ತಿ ಆಗುತ್ತೆ. ಹೆಂಗೇಳಿ, ಭೂಮಿ ಗೊಬ್ಬರ ಬರುತ್ತಲ್ಲ, ಆ ಗೊಬ್ಬರದಿಂದ ಭೂಮಿನ ನಮಗೆ ಉಪಯೋಗ ಆಗೋದು. ಬರೀ ಒಂದೇ ಅಂತಲ್ಲ, ಒಂದು ಹಸು 1,00,000 ರೂಪಾಯಿ ಅದೇ ಕೊಡುತ್ತೆ. ಹೇಗೆ ಅಂತ ಹೇಳಿ, ಹೇಗೆ ಅಂತ ನಿಮ್ಮ ಅನುಭವದ ಮಾತು ಹೇಳಿ. ಅನುಭವದ ಮಾತು, 1.5 ಲೀಟ್ರು 2 ಲೀಟ್ರ್ ಹಾಲು ಕೊಡುತ್ತೆ. ಒಂದು ತಿಂಗಳಿಗೆ ಎಷ್ಟಾಯ್ತು, 60 ಲೀಟ್ರ್ ಆಯ್ತು. ವರ್ಷಕ್ಕೆ ಎಷ್ಟಾಯ್ತು, 12 ತಿಂಗಳು ಬೇಡ, 10 ತಿಂಗಳಿಗೆ ಹಾಕಲ್ಲ. ನಾಟಿ ಹಸು 10 ತಿಂಗಳು ಕರೆಯೋದು, 66 ಲೀಟ್ರ್ ಆಯ್ತು. 600 ಲೀಟ್ರ್ ಎಷ್ಟು ಹಾಲು ಇವತ್ತು, 70 ರೂಪಾಯಿ 80 ರೂಪಾಯಿ ಅದು. 600 ಲೀಟ್ರ್ ದುಡ್ಡು ಎಷ್ಟಾಯ್ತು, 70 ರೂಪಾಯಿ 80 ರೂಪಾಯಿ ಕೊಟ್ಟು ತಗೊಳ್ತಾರೆ. ಅಯ್ಯೋ, ಕುಡಿಕಾಗಲ್ಲ, ಮನೆ ತಬ್ಬಕ್ ಕ್ಯೂ ನಿಂತ್ಕೋತಾರೆ. ಬೇಡಿಕೆ ಇದೆ ಅದಕ್ಕೆ. ಎಷ್ಟಾಯ್ತು ಸರ್, 600 ಲೀಟ್ರ್ಗೆ ಆರಲಿ 36,000 ಆಯ್ತು. ನಮ್ಗೆ 36 ಜೊತೆಗೆ ಒಂದು ಕರು ಕಮ್ಮಿ ಅಂದ್ರೆ 25,000, ಎಂಡ ಆಗ್ಬೋದು ಗಂಡ ಆಗ್ಬೋದು. ಅಂದ್ರೆ 10 ತಿಂಗಳು ಸಾಕಿದ್ರೆ, 10 ತಿಂಗಳು ಸಾಕು, ಎಷ್ಟಾಯ್ತು ಸರ್ ಐತೆ, 36,000 ಆಯ್ತು. 50,000 ಐತೆ, 50,000 ಕೊಟ್ಟು ಒಂದ್ ಹಸು ತಂದ್ರೆ 50,000 ಒಂದೇ ವರ್ಷಕ್ಕೆ ಆದಾಯ ಬರುತ್ತಾ. 10 ಲೀಟ್ರ್ ಗಂಧ, 1 ಕೆಜಿ ತೊಪ್ಪೆ. ಇದು 300 ರಾಸಾಯನಿಕ ಕೋಲಿಸ್ದಾಗ, ರಾಸಾಯನಿಕ ಕೋಲಿಸ್ದಾಗ 2,000 ರೂಪಾಯಿ ಬೀಳುತ್ತೆ. ಒಂದು ಮೂಟೆ ಗೊಬ್ಬರ ಏನು ಬೀಳುತ್ತೋ, 10 ಲೀಟ್ರ್ ಗಂಜ್ಲ, 10 ಲೀಟ್ರ್ ತೊಪ್ಪೆ. ಅಂದ್ರೆ ಎಷ್ಟು ಆದಾಯ ಅಂತ ಹೇಳ್ತಾ ಇದ್ದಾರೆ, ಒಂದು ಲಕ್ಷ ಒಂದು ಹಸುವಿನಿಂದ ಒಂದು ಲಕ್ಷದ ಗೊಬ್ಬರ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊಬ್ಬರ ಜೊತೆ ಟೋಟಲ್ ಹಾಲು ಒಟ್ಟು ಎಲ್ಲ ಸೇರಿ, ಒಂದು ಲಕ್ಷ ಆದಾಯನ ಮಾಡಬಹುದು, ಅಥವಾ ಆದಾಯ ಮಾಡಬಹುದು, ಇದ್ದಾರೆ ನಮ್ಮ ಖರ್ಚು ಉಳಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇದಷ್ಟು ನೀವು ವ್ಯವಹಾರಿಕವಾಗಿ ನೋಡಿದ್ರು ಕೂಡ ನಮ್ಮ ದೇಶೀಯ ಹಸುವಿನಲ್ಲಿ ಇರ್ತಕ್ಕಂಥ ಲಾಭವನ್ನ ಇಷ್ಟು ವಿವರಿಸ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಎಲ್ಲ ರೈತರು ಇದನ್ನ ಅಳವಡಿಸ್ಕೊಂಡು ನಿಮ್ಮ ರೀತಿಯಲ್ಲಿ ಒಂದು ಸ್ಥಿರ ಆದಾಯವನ್ನು ಗಳಿಸಬಾರ್ದು, ಸುಸ್ಥಿರ ಕೃಷಿಯನ್ನು ಮಾಡಬಾರ್ದು ಅಂತ ಹೇಳ್ತೀರಿ? ಮಾಡಬೇಕು, ಮಾಡ್ತಲ್ಲ ಯಾರೋ ಮಾಡ್ತಲ್ಲ, ದುಡ್ಡಾಸೆ ಹೋಯ್ತಾರ ಅಷ್ಟೇ. ಹೇಗಿದೆ ನಿಮ್ಮ ಸುತ್ತಮುತ್ತಲಿನಲ್ಲಿ ಈ ಒಂದು ಸಾವಯವ ಕೃಷಿ ಆಗ್ಬೋದು, ನಿಮ್ಮನ್ನು ನೋಡಿದಂಥವ್ರು ಅಥವಾ ಬೇರೆ ಬೇರೆ ರೀತಿಯ ರಾಸಾಯನಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥವ್ರಿಗೆ ಈಗ ಏನಾಗದೆ ಅಂತಾರೆ, ನಾವೇ ಏಕ್ ತಮ್ಮ ಕಲೀಲಿಲ್ಲ, ನಾವು ಇನ್ನೊಬ್ರು ನೋಡೇ ಕಲ್ತದ್ ನಾವು, ನಮ್ಮ ನೋಡಿ ಈಗೆಲ್ಲ ಪ್ರೇರಣೆ ಆಯ್ತವ್ರೆ. ಒಟ್ಟಿನಲ್ಲಿ ನಿಮಗೆ ಮುಂಚಿನ ರಸಗೊಬ್ಬರಗಳನ್ನು ಬಳಸಿ ಮಾಡ್ತಿರೋ ಕೃಷಿಗೂ ಇವಾಗ ಮಾಡ್ತಾ ಇರೋ ಕೃಷಿಗೂ ಈ ಆದಾಯದ ಪರಿಣಾಮ ಹೇಗಿದೆ? ಆವಾಗ ಚೆನ್ನಾಗಿತ್ತು ಅಂತ ಹೇಳ್ತೀರಾ, ಈಗ ಚೆನ್ನಾಗಿತ್ತು, ಹೆಚ್ಚು ಆದಾಯ ಇದು ಅಂತ ಹೇಳ್ತೀರಾ? ನಮ್ಗೆ ಈಗಲೇ ಚೆನ್ನಾಗೈತೆ, ರಿಸ್ಕ್ ಇಲ್ಲ, ರಾಸಾಯನಿಕ ಸಮಸ್ಯೆ ಇಲ್ಲ, ಏನಿಲ್ಲ. ನಮ್ಗೆ ಆಮೇಲೆ ನಮ್ಗೆ ಈಗ ಏನಾಗದೆ ಅಂತಂದ್ರೆ ಒಂಥರ ನಮಗೆ ಈ ಸಾವಯವ ನಾಟಿ ಹಸು ಗಂಧ ತೊಪ್ಪೆ ಏನೋ ಒಂದು ಮನೋರಂಜನೆ ಆಗಬೇಕು, ಇದಿಲ್ಲ ನಮಗೆ. ಖುಷಿಯಾಗಿದ್ದೀವಿ. ಹಾಗಾದ್ರೆ ನೀವು ಈ ಹೈಬ್ರಿಡ್ ಹಸುಗಳನ್ನ ಸಾಕಿದ್ವಾ? ಇಲ್ಲ ಇಲ್ಲ, ಹೈಬ್ರಿಡ್ ಸಾಕಲ್ಲ. ಸಾಕ್ಬೇಕು ಅನ್ಕೊಂಡಿದ್ರೆ ಹೇಗೆ? ಇಲ್ಲ ಇಲ್ಲ, ನಮ್ಗೆ ಅದ್ರಗಡೆ ಇಂಟ್ರೆಸ್ಟ್ ಇಲ್ಲ. ಹೌದಾ? ನಮ್ಗೆ ನಾಟಿ ಹಸು ನಾಟಿದಾನ ನಮ್ದು ಮೊದ್ಲಿಂದ ಒಳ್ಳೆ ಓರಿ ಕಟ್ಟೋಂತ ಅಭ್ಯಾಸ. ನಾಲ್ಕು ಈಗ ಮೊದ್ಲು ಎಲ್ಲ 2,000-3,000 ರೂಪಾಯಿ ನಾವೇ, ಇವತ್ತು 5,00,000-6,00,000. ಈ ಒಂದು ಟುಡೇ ಈ ಜಾತ್ರೆ ಬೇಬಿ ಜಾತ್ರೆ ಸುದಾ ಈಗಲೂ 4,00,000 ರೂಪಾಯಿ ದನ ಕಟ್ಟಿದೆ. ಉಳಿಮೆ ದನ ಅಲ್ಲ, ಸೋಕಿ ದನ, ಒಳ್ಳೊಳ್ಳೆ ದನ ಇರ್ತವೆ. ಅಂದ್ರೆ ನಿಮ್ಮ ಹಸುವಿಂದನೇ ಕರು ಹಾಕಿದಂತ ಹಸು ಅವು ಇರ್ತವೆ, ಹೊರಗಡೆಯಿಂದ ತರ್ತೀವಿ, ಹೊರಗಡೆ ತಂದು ಮಾರ್ತೀವಿ. ಹೌದಾ? ಹೇಗೆ ಗುರುತಿಸ್ತೀರಿ ನೀವು ಒಳ್ಳೆ ದನಗಳು ಅಂತ? ಹಳ್ಳಿ ಕಾಲದಲ್ಲಿ ನಮ್ಗೆ ಗೊತ್ತು, ಅದರ ಸರ್ವಿಸ್ ಆಯ್ತಾ ನಮ್ಗೆ, ನಡೆಸೋದು ಭುಜ ಸುಳಿ ಸುದ್ದಿ ಹೇಳಿ ಹೇಳಿ ಅದನ್ನೇ ಸ್ವಲ್ಪ ಹೇಗೆ ಇರ್ಬೇಕಂತ ಹೇಳಿ. ಒಳ್ಳೆ ಹಳ್ಳಿ ಕಾರ್ ತಳಿಯ ಒಂದು ಹೋರಿಯನ್ನ ಗುರುತಿಸ್ಬೇಕು ನಾವು, ಒಂದು ಉತ್ತಮವಾದ ಗುಣಮಟ್ಟದ ಹಳ್ಳಿ ಕಾರ್ ತಳಿಯನ್ನ ಗುರುತಿಸಿ ಕೊಂಡ್ಕೋಬೇಕು ಅಂತ ಅನ್ಕೊಳ್ಳಿ. ಅದನ್ನ ಹೇಗೆ ಗುರುತಿಸ್ಬೇಕು ಉತ್ತಮ ಗುಣಮಟ್ಟದ ಹೋರಿ ಅಂತ? ಹೋರಿ ಅಂತಂದ್ರೆ ಹುಟ್ಟಬೇಕಾದ್ರೆ ಗಿಣ್ಣು ಉದ್ದ ಇರಬೇಕು, ಗಿಣ್ಣು ಕಾಲ್ಗಿಣ್ಣು. ಆಮೇಲೆ ಪ್ರಿಂಟು ಪಾದಗಳು ಚೆನ್ನಾಗಿರ್ಬೇಕು, ಡೊಂಕಿರಬಾರ್ದು, ಶಿಸ್ತಿರ್ಬೇಕು. ಮುಂದ್ಗಡೆದು ನಿಂತ್ಕಂದ್ರೆ ಶಿಸ್ತಿರ್ಬೇಕು, ಹಿಂದ್ಗಡೆದು ಅಷ್ಟೇ. ಇದು ಡ್ರೈ ಇರ್ಬಾರ್ದು, ಒಂದು ಲೆವೆಲ್ಗೆ ಇರಬೇಕು. ಅಂದ್ರೆ ಕಾಲು ಕೂಡಬಾರ್ದು, ಕೂಡಬಾರ್ದು, ಒಂದು ಲೆವೆಲ್ಗೆ ಇರಬೇಕು. ಆಮೇಲೆ ಮೂಳೆ ಮುಷ್ಟಿಯಾಗಿ ಹುಟ್ಟಿರ್ಬೇಕು, ಕತ್ತು ಉದ್ದ ಇರಬೇಕು, ಕತ್ತು ಉದ್ದ ಇರಬೇಕು. ಆಮೇಲೆ ಹತ್ತಿ ಶಿಸ್ತ ಇರಬೇಕು, ರೂಪಾಯಿ ಬಣ್ಣ ಇರಬೇಕು, ಇದು ಬಾಲ ಸಣ್ಣಕ್ಕಿರ್ಬೇಕು, ಬಾಲ ಚಿಣ್ಣಿ ಮೇಲಕ್ಕಿರ್ಬೇಕು, ಚಿಣ್ಣಿ ಕೆಳಕ್ಕೆ ಇರಬಾರ್ದು, ಚಿಣ್ಣಿನ ಮೇಲೆ ಇರಬೇಕು ಬಾಲ ಬಾಲ ಬಾಲ. ಸುಳಿ ಸುದ್ದ ಮೇಲೆ ಯಾವ್ದೇ ರೀತಿ ನಮ್ಗೆ ಸುಳಿದು ನಮ್ಗೆ ಗೊತ್ತಿರ್ತದೆ, ಇಲ್ಲೆಲ್ಲ ಐತೆ ಏನೈತೆ, ಗುಂಡ್ಗೆ ಸುಳಿ ಐತೆ, ಪಾತಾಳ ಸುಳಿ ಐತೆ, ಬರಕ್ ಸುಳಿ ಐತೆ, ಎಲ್ಲ ನಾನಾ ರೀತಿ ಸುಳಿಗಳು ಅವೆಲ್ಲ ನಾವು ನೋಡ್ಕೊಂಡು ನಾವು ಅಬ್ಸರ್ವ್ ಮಾಡೋದು. ನೀವು ತಗೊಳ್ಳೋದಾಗ ಮಾತ್ರ ಇವೆಲ್ಲ ನೋಡ್ತೀರಾ, ಅಥವಾ ನಿಮ್ಮ ಅನುಭವದ ಮೇಲೆ ಬೇರೆ ಯಾರು ನನಗೆ ಒಂದು ಒಳ್ಳೆ ಹೋರಿ ಕೊಡಿಸ್ಬ ಚಲುವರ ಜನ ಅಂತ ಕರೆದ್ರೆ ಹೋಗಿ ಕೊಡಿಸ್ತೀರಾ? ನಾವು ಮಾಡ್ತೀವಿ, ನಮ್ಮ ಫ್ರೆಂಡ್ ಲೆವೆಲ್ ಬಂದ್ರೆ ನೋಡ್ತೀವಿ. ಈಗ ಏನಾಗುತ್ತೆ ನೋಟೆಟ್ ಆಗ್ಬಿಡತ್ತೆ, ಎಲ್ಲ ಕಡೆ ಒಂದ್ ದನ ಹುಟ್ಟಿ ಬೆಳೆದ್ರೆ ಎಲ್ಲೆಲ್ಲಿ ಹೋಗಾಯ್ತು ಅಂತ ನಮ್ಗೆ ಗೊತ್ತು. ಈಗೆಲ್ಲ ಫೋನಲ್ಲಿ ನಡೀತವೆ. ಈಗ ದನ ಒಂದ್ಸಲ ನೋಡ್ಬಿಟ್ರೆ ಇನ್ನು ಹಿಂಗೆ ಹಿಂಗೆ ಬಾಯಲ್ಲಿ ಪಾಣಪುರ ಆಯ್ತ, ಇವ್ರ ಹತ್ರ ತಮ್ಮಣ್ಣ ಹತ್ರ ಒಂದ್ ಜೊತೆ ಎತ್ ನೋಡ್ಬೇಕು ಅಂದ್ರೆ ಅವ ನೋಡಪ್ಪ ನಿಂಗೆ ಇಷ್ಟ ನೋಡು ಮುಗಿಸ್ತಾನೆ ಅಂತಂದ್ರೆ, ಅವ ನಮ್ಗೆ ಇಷ್ಟ ಆಗದೆ ಅಂತಂದ್ರೆ ಫೋನ್ ಕಂಡ್ರಲ್ಲಿ ಇಬ್ರು ಮಾತಾಡ್ಕೊಂಡೆ ಕೊಡ್ರೆ ಇಷ್ಟು ಕೊಡಪ್ಪ ಇಷ್ಟು ಕೊಡು. ಈಗೆಲ್ಲ ಹೊಸ ದನ ಆದ್ರೆ ನೋಡ್ಬೇಕು. ಈ ಕೆಲವು ಏನಾಗ ನೋಟೇಟ್ ಆಗಿರ್ತವೆ, ಅಂತವಕ್ಕೆಲ್ಲ ನಾವು ಫೋನ್ ಕಾಂಟ್ಯಾಕ್ಟ್ ಎಲ್ಲ ಮಾಡ್ತೀವಿ. ಇಲ್ಲ ಫ್ರೀ ಇದ್ರೆ ಹೋಯ್ತೀವಿ ಎಲ್ಲ. ಈಗ ಆಲ್ರೆಡಿ ತುಮಕೂರು ಮಂಡ್ಯ ಚಿಕ್ಕಮಂಗ್ಳೂರು ಈ ಸೈಡಲ್ಲೆಲ್ಲ ಹೊರಗಡೆ ಹೋಗಿರೋ ದನ ನೋಡ್ತಾಲ. ಈಗ ಮೊದಲು ಸ್ಪಾಟ್ಗೆ ಹೋಗಿ ನೋಡಿ ಎಲ್ಲ ನೋಡ್ತಿದ್ವು. ಈಗ ಒಂದ್ ಜೊತೆ ನನ್ನ ಚಿರುರಾಜ್ ಹತ್ರ ದನ ತಗೊಂಡು ಹೋಗಿ ತುಮಕೂರ್ಗೆ ಹೋಗವೆ, ತುಮಕೂರಿಂದ ಆಸ್ತಮ್ ಬಂದೇವೆ ಅಂದ್ರೆ ಎಲ್ಲವು ವಾಟ್ಸಪ್ಪು ಇದ್ರ ಫೋನ್ ಕಾಂಟ್ಯಾಕ್ಟ್ ಎಲ್ಲ ಆಯ್ತು. ಫೋಟೋ ನೋಡ್ಕೊಂಡೆ ಎಲ್ಲ ಅದ್ರಲ್ಲೇ. ಆದ್ರೆ ನಿಮ್ಮಿಂದ ತಗೊಂಡೋದವರು ನಿಮ್ ರೀತಿ ಅವಕ್ಕೆ ಆರೈಕೆ ಮಾಡಿರ್ಬೇಕಲ್ಲ. ಕೆಲವ್ರು ಇರ್ತಾರೆ ದೊಡ್ಡ ಬೆಲೆ ತಗೊಳ್ಳೋರೆಲ್ಲ ಸಾಮಾನ್ಯ ಆರೈಕೆ ಮಾಡ್ತಾರೆ, ಮಾಡ್ದೇನೆ ಇರಲ್ಲ, ಮಾಡ್ಬಿಟ್ರೆ ಲಾಸ್ ಆಗ್ತದೆ, ಮಾಡಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಈಗ ನಿಮ್ಮ ಹತ್ರ ಎಷ್ಟು ಬೆಲೆ ಬಾಳುವಂತ? ನಮ್ಮ ಹತ್ರ ಒಂದೇ ಒಂದು ಉಂಟಿ ಕರ 100,000 ರೂಪಾಯಿ ಐತೆ. ಅಂದ್ರೆ ಕೇಳ್ತಾವ್ರೆ? ಕೇಳ್ತಾವ್ರೆ ಕೊಟ್ಟಿಲ್ಲ ಇನ್ನು, ಅಲ್ಲಿ ಬಿದ್ದ ಅಲ್ಲಿ ಬಿದ್ದಿಲ್ಲ. ಹೌದಾ? ಅಲ್ಲಿ ಬಿದ್ದು ಎಷ್ಟು ತಿಂಗಳು ಹೋಗಾರ? ಒಂದ್ ವರ್ಷ ಮೂರ್ ತಿಂಗಳು. ಒಂದ್ ವರ್ಷ ಮೂರ್ ತಿಂಗಳು ಹೋರ್ಗಾರನ ನಿಮ್ಮ ಮನೇಲೆ ಹುಟ್ಟಿದ್ದ? ಇಲ್ಲಿ ತಂದದ್ದು. ತಂದಿದ್ದು ಎಲ್ಲಿ ತಂದ್ರಿ? ಇಲ್ಲಿ ಬೆಳವಾಡಿ ಅಂತ ಐತಲ್ ಮೈಸೂರು ಹತ್ರ. ಈಗ ಅದಕ್ಕೇನು ಜೋಡಿ ಹಾಕಿಲ್ಲ? ಇನ್ನು ಹಾಕಿಲ್ಲ, ಏಜ್ ಬರ್ಬೇಕು. ಏಜ್ ಬರ್ಬೇಕು, ಕಾಯಿ ಗಿಡ ಬೀಜ ಹೊಡಿಬೇಕು. ಅವಕ್ಕೆಲ್ಲ ಕೆಲವು ನಿಯಮಗಳವೆ, ಬೀಜ ಹೊಡೆದು ಪಾಲಿಸ್ ಮಾಡಿ ವೈಟ್ ಬರ್ಬೇಕು, ಅದು ಆಮೇಲೆ ಕೂಟ ಮಾಡ್ಬೇಕು, ಮಾಡಿ ಎಲ್ಲ ಮಾಡ್ಬೇಕು. ಈಗೇನು ಕೂಟ ಮಾಡಿ ಉಳುಮೆಗೆ ಏನಾದ್ರು ರೂಢಿ ಮಾಡ್ತೀರಾ ಹೇಗೆ? ಇಲ್ಲ ಕಡಿಮೆ, ಈಗ ಎಲ್ಲ ಉಳುಮೆ ಟ್ರ್ಯಾಕ್ಟರ್ ಬಂದೈತಲ್ಲ ಈಗ ಕಡಿಮೆ. ಅಂದ್ರೆ ಇವೆಲ್ಲ ಏನು ಸುಮ್ಮನೆ ಸೋಕಿ? ಹೌದಾ? ಸೋಕಿಗೆ 1.5 ಲಕ್ಷ 4 ಲಕ್ಷ ದುಡ್ಡು ಖರ್ಚು ಮಾಡ್ತೀರಾ? ಏನಾದ್ರು ಒಂಥರ ಬಿಡ್ಬಿ, ಸ್ಪೀಡ್ ಆಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಬೇರೆ ಬೇರೆ ಮಾಡ್ತಾರೆ, ಅದಕ್ಕಿಂತ ಏನು ಇದೇನು ಇದಿಲ್ವಲ್ಲ, ಇದು ಏನು ಬಸವಣ್ಣ ಅಲ್ವಾ? ಖುಷಿ ನೋಡ್ತಾ ಇದ್ರೆ ಮನೆ ಮುಂದೆ ನೆಲೆಸ್ಕೊಂಡಿದ್ರೆ ಖುಷಿ. ಆ ರೀತಿ ಬೆಳಗ್ಗೆ ಸಣ್ಣ ಗಂಟ ಒಬ್ರು ಬರೀ 500 ರೂಪಾಯಿ ಖರ್ಚು ಮಾಡ್ತಾರೆ ತಿರುಗಾಡ್ಕಂತೆ. 500 ರೂಪಾಯಿ ಖರ್ಚು ಮಾಡಿದ್ರೆ ಅವಕ್ಕೆ ಖುಷಿಯಾಗಿರ್ತಾವೆ ದನಗಳು ಮನೆ ಹತ್ರ, ಏನೋ ನಮಗೂ ನಮ್ಮ ದೇವರು. ಈಗ ಅವಕ್ಕೆಲ್ಲ ಮೇವ್ಗೆ ಏನ್ ಮಾಡ್ತೀರಿ? ಕಟಾಕ್ ಮೇಯಿಸ್ತೀರಾ? ಕಟಾಕೆ ಮನೆ ಹುಲ್ಲಿರ್ತದೆ, ಮೇವ್ ತೋಟದಲ್ಲಿ ಮೇವ್ ಬಿತ್ತಿರ್ತೀವಿ. ಕಟಾಕೆ ಮೇಯಿಸ್ತೀರಾ? ಕಟಾಕೆ ಹುಲ್ಲು ಹಾಕ್ತೀರಾ? ಕಟಾಕೆ ಹುಲ್ಲು. ಈ ನಮ್ ದೇಸಿ ತಳಿಗಳ ದೇಸಿ ತಳಿ ಹಸುಗಳು ನಾಟಿ ಹಸ್ಕೊಳಗ್ ನಾವು ಹೊಲ್ದ ಹತ್ರ ಹೋಗಿ ಕಟಾಕ್ತಿವಿ. ತೋಟಕ್ಕೆ ತೋಟ ಹಾಕಿ ದೊಡ್ಡ ಕಟಾಕ್ತಿವಿ. ಬಿಟ್ ಮೇಯಿಸ್ಲೇಬೇಕಲ್ಲ, ಇಲ್ಲಾದ್ರೆ ಅವು ಹೋಗ್ಬಿಡ್ತಾವೆ. ಆತರ ಏನಿಲ್ಲ, ಸೊರಗ್ಬಿಡ್ತಾವೆ ಅಂತಾರೆ. ಓಡಾಡ್ಲಿಲ್ಲ ಅಂದ್ರೆ ಏನಿಲ್ಲ, ತೋಟಕ್ಕೆ ಹೋಯ್ತಾವಲ್ಲ, ಹೋಯ್ತಾ ಬರ್ತಾವಲ್ಲ, ಜಮೀನ್ ಹತ್ರ ಹೋಯ್ತಾವಲ್ಲ, ಜಮೀನ್ ಹತ್ರ ಹೋಯ್ತಾವೆ. ಹಗ್ಗ ಉದ್ದ ಉದ್ದ ಮಳೆ ಹೊಡೆದು ಕಟ್ಬಿಟ್ರೆ ದಿವಸಕ್ಕೆ 2 ಕಟ್ಟರೆ ಸಾಕು. ಯಾಕೆಂದ್ರೆ ಈ ದೇಸಿ ನಮ್ಮ ನಾಟಿ ತಳಿ ಹಳ್ಳಿಕಾರ ತಳಿ ಆಗ್ಬೋದು, ಇವುಗಳನ್ನ ಚೆನ್ನಾಗಿ ಉಳುಮೆ ಮಾಡ್ಬೇಕು, ಚೆನ್ನಾಗಿ ಅವುಗಳ ಗೆಮೆ ಮಾಡಿದ್ರೆ ಅಷ್ಟೇ ಅವು ಸ್ವಲ್ಪ ಊಟವಾಗಿ ಚೆನ್ನಾಗಿರ್ತವೆ, ಇಲ್ಲವರು ಸೊರಗ್ಬಿಡ್ತವೆ ಅಂತಾರೆ. ಅದಕ್ಕೆ ಹೇಳ್ದೆ ಆತರ ಏನಿಲ್ಲ, ಆತರ. ಈಗ ಇವ್ರ ಈ ಹೋರಿ ಸೋಕಿಗ್ ನೀವೇನಂತೀರಿ ಸುಮಿತ್ರಮ್ಮ ಅವ್ರೆ? ಮೊದ್ಲಿಂದ ಅವ್ರ ಅಪ್ಪಾರ ತಲೆಯಿಂದಲೂ ಬಂದ್ಬಿಟ್ಟೈತೆ, ಅದೇನಿಲ್ಲ ಮಾಡ್ತಾರೆ. ಏನ್ ಇಷ್ಟೆಲ್ಲ 100,000 ರೂಪಾಯಿ ಖರ್ಚು ಮಾಡಿ ಯಾಕೆ ಮಾಡ್ತೀರಿ ಅಂತ ಹೇಳಲ್ಲ, ಹೇಳಕ್ಕಿಲ್ಲ. ಅವ್ರೇನು ಖುಷಿ ಅಲ್ವಾ, ಅವ್ರದ್ದೇನು ಅವ್ರು ಮಾಡ್ತಾರೆ, ನಿಮಗೂ ಖುಷಿನಾ? ನಾವು ಸುಮಾರು ನಮ್ಮ ತಂದೆ ಕಾಲದಿಂದ 50 ವರ್ಷದಿಂದ ದನ ಕಟ್ಟುವಂಥದ್ದು. ನಮ್ಮ ತಂದೆ ಕಾಲದಲ್ಲಿ ಮುಖ್ಯಮಂತ್ರಿ ದೇವರ ಅರಸೋ ಕಾಲದಲ್ಲಿ ಚುಂಚಗಡ್ಡೆ ಪ್ರಯತ್ನ ತಗೊಂಡಿದ್ದೀವಿ. ತಂದೆಯವರ ಹೆಸರೇನು? ಚಿಲವೇಗೌಡ ಅಂತ. ಅವರು 2-3-4 ಎಕರೆ ಅಲ್ಲಿ ತಗೊಂಡಿದ್ದೀವಿ. ಅದು ಬಿಡ್ತು ಅಂದರೆ ಚುಂಚಗಿರಿ ಮಠ, ಈಗ ಇತ್ತೀಚೆಗೆ 5-6 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ತಗೊಂಡಿದ್ದೀವಿ. ಅದು ಬಿಟ್ಟರೆ ಬೇಬಿಲಿ ಕಂಪಲ್ಸರಿ ಪ್ರತಿ ಒಂದು 20 ವರ್ಷದಿಂದ ತಗೋತಾ ಇದ್ದೀವಿ. ಎಲ್ಲ ಗೋಲ್ಡ್ ಚಿನ್ನದ್ದೇ ಗೋಲ್ಡ್ ಗೆದ್ದಿದ್ದೀವಿ. ಉತ್ತಮ ಆಗಿರೋದು ಆಯ್ಕೆ ಮಾಡಿ ಕೊಡ್ತಾರೆ. ನಿಮ್ದೇ ಪ್ರಥಮ ಆಗಾರ? ಪ್ರಥಮ ಆಗಿರ್ಬೋದು, ಸೆಕೆಂಡ್ ಆಗಿರ್ಬೋದು, ಒಟ್ಟಿನ ಚಿನ್ನ ಗೆದ್ದೀವಿ. ಪ್ರಥಮ ಆಗವೆ, 1 ವರ್ಷ ಸೆಕೆಂಡ್ ಆಗೈತೆ. ಈ ರೀತಿ ದನ ಮೇಲೆ ಡಿಪೆಂಡ್ ಆಗಿ ಮಾಡೀವಿ. ಇತ್ತೀಚೆಗೆ ನಮ್ಮ ಪುಟ್ಟಣ್ಣಯ್ಯರ MLA ಆಗ್ತಾವಿಂದ ನಾವೇ ಮಾಡಿದ್ವು ಅಂದ್ರೆ ಫಸ್ಟ್ ಸೆಕೆಂಡ್ 3 ಇತ್ತಲ್ಲ, ಅದನ್ನ ಸಾಮೂಹಿಕ ಮಾಡಿದ್ವು. 5 ಗ್ರಾಮ್ ಚಿನ್ನ, 3-5 ಗ್ರಾಮ್ ಸಿಗ್ಬೇಕು, 5 ಗ್ರಾಮ್ ಸಿಗ್ಬೇಕು. ನಂದು ಒಂದು ಪೈಪೋಟಿ ಬೇಡ ಅಂದ್ಬಿಟ್ಟು ಒಂದು ಸಾಮೂಹಿಕ ಚಿನ್ನ ಮಾಡಿದೆ. ನಾವು ಕಂಪಲ್ಸರಿ ಒಂದು 15 ವರ್ಷದಿಂದ ಗೋಲ್ಡ್ ಮೆಡಲ್ ಗೆದ್ದಿದ್ದೀನಿ. ಸ್ವಲ್ಪ ಹೆಚ್ಚಿಗೆ 100 ಗ್ರಾಮ್ನಷ್ಟು ನಾನು ಗೋಲ್ಡ್ ಆಗಿ ಗೆದ್ದಿದ್ದೀನಿ. ನಿಮ್ಮ ಈ ಓರ್ಗಳು ಓರಿಂದ 100 ಗ್ರಾಮ್ ಚಿನ್ನಕ್ಕೆ ಡಬಲ್ ದುಡ್ಡು ಖರ್ಚು ಮಾಡೀನಿ, ಅದು ಸೆಕೆಂಡ್ರಿ. ಬಟ್ 100 ಗ್ರಾಮ್ ಚಿನ್ನ ಅಂತೂ ಗೆದ್ದಿದ್ದೀನಿ. ಅದಕ್ಕಿಂತ 3 ಪಟ್ಟು ನೆಮ್ಮದಿ ಸಿಕ್ಕಿದೆಯಲ್ಲ, ಸಂತೋಷ ಸಿಕ್ಕಿದೆ. ಸಂತೋಷ. ಆಮೇಲೆ ಜೊತೆ ಏನಂದ್ರೆ ನಾನೊಬ್ಬ ಮನ್ಸ ಅಂತ ಗುರ್ಸ್ಕಂದಿನಿ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಲ್ಲು ದನಿನಿಂದ ಸಾಧನಳ್ಳಿ ಚಿಲರಾಜು ಅಂದ್ರೆ ಒಂದು ನೇಮ್, ಹೆಸರಿದೆ. ದುಡ್ಡು ಖರ್ಚಾಗಿರ್ಬೋದು ಸೆಕೆಂಡ್ರಿ, ಅದೇನಷ್ಟ ಬೇರೆ ವಿಚಾರ. ಬಟ್ ನೇಮ್ ಆಯ್ತು ನಮ್ಗೆ. ಯಾವ್ದು ಸಂಪಾದನೆ ಮಾಡಿಕಾಗ್ದ್ರು ಜನಗಳದ್ದು ಒಂದು ನೇಮ್ ಖಂಡಿತ ಖಂಡಿತ ಇವೆಲ್ಲ ಒಂದು ಆರೋಗ್ಯಕರವಾದಂತಹ ಹವ್ಯಾಸಗಳು. ಬೇರೆ ಏನೇನೋ ನಾವು ಚಟಗಳು ಇಟ್ಕೊಂಡು ಮಾಡೋದಕ್ಕಿಂತ ಇಂಥವು ನಮಗೆ ಒಳ್ಳೆ ಹೆಸರು ತಂದುಕೊಡ್ತವೆ, ಮನಸ್ಸಿಗೆ ಸಂತೋಷ ತಂದುಕೊಡ್ತವೆ. ಆಯ್ತು, ಈಗ ಸಾವಯವ ಕೃಷಿ ಪದ್ಧತಿಯನ್ನ ಹೆಚ್ಚಾಗಿ ರೈತರು ಅಳವಡಿಸ್ಕೋಬೇಕು, ಅದ್ರ ಕಡೆ ಮರಳಬೇಕು ಅಂದ್ರೆ ಯಾವ ಹಂತದಿಂದ ಪ್ರಾರಂಭ ಮಾಡಬೇಕು? ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಅಳವಡಿಸ್ಕೊಂಡ್ರೆ ಒಳ್ಳೇದಾ, ಇಲ್ಲ ನಿಮ್ಮ ರೀತಿನಲ್ಲಿ ಒಂದೇ ಬಾರಿ ಅಳವಡಿಸ್ಕೊಂಡು ಇಡೀ ಭೂಮಿಯನ್ನ ಅವ್ರ ಹತ್ರ 10 ಎಕರೆ 20 ಎಕರೆ ಜಮೀನಿದ್ರೆ ಒಂದೇ ಸರಿ ಅವರು ಸಾವಯವ ಕೃಷಿ ಪದ್ಧತಿಗೆ ಮರಳಿದ್ರೆ ಒಳ್ಳೇದು ಅಂತ ಹೇಳ್ತೀರಾ ಹೇಗೆ? ಸರಿ, ಈಗ ಏಕ್ತಮ್ಮ ಸಾವಯವಕ್ಕೆ ಹೋದ್ರೆ ಪ್ರಾಬ್ಲಮ್ಮು, ದೊಡ್ಡ ಜಮೀನ್ದಾರ ಇದ್ರೆ ಒಂದು 5 ಎಕರೆ ಇದ್ರೆ ಒಂದು 2 ಎಕರೆ ಮಾಡ್ಕೋಬೇಕು, 2 ಎಕರೆ ಮಾಡ್ಕೊ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು 3-4 ವರ್ಷ ಆದ್ಮೇಲೆ ಎಲ್ಲ ಫುಲ್ಲು ಮಾಡ್ಕೋಬೇಕು. ಕೊರತೆ ಆಗಲ್ಲ, ಕೊರತೆ ಆಗಲ್ಲ. ನಿಮ್ಮ ಈ ಅನುಭವದ ಮಾತುಗಳನ್ನ ಕೇಳಬೇಕು ನಮ್ಮ ರೈತ ಬಾಂಧವರು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಂದು 3 ಬಾರಿ ಹೇಳಿ ಚಂದ್ರರಾಜ್ ಅವರೇ. 9901 2495 76 9901 2495 76 9901 2495 76 ಧನ್ಯವಾದಗಳು ಚಂದ್ರರಾಜ್ ಅವರೇ ಹಾಗೂ ಸುಮಿತ್ರ ಅವರೇ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಾವಯವದ ಬೆಲ್ಲದ ತಯಾರಿಕೆಯಲ್ಲಿ ತೊಡಗಿರುವ ಪಾಂಡುಪುರ ತಾಲೂಕು ಶಾದನಹಳ್ಳಿಯ ಪ್ರಗತಿಪರ ಕೃಷಿಕ ಸಿ ಚಲುವರಾಜು ಇವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ರೈತ ಬಾಂಧವರೇ, ಈಗ ಕೆಲವು ಕೃಷಿ ಹಾಡುಗಳನ್ನು ಕೇಳೋಣ. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹಾವಳಿಯು ಬಹಳ ಇರುವಾಗ ಹತ್ತಿಯ ಬಿಡದೆ ಬಿತ್ತಬೇಕು, ಹತ್ತಿಯ ಬಿಡದೆ ಬಿತ್ತಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆ